ಪ್ಲಾಸ್ಟಿಕ್ ಕವರ್ನ ಒಳಗಡೆ ತುಂಬಿಸಿ ಗಂಟು ಹಾಕಬೇಕು. ಇಂತಹ ವಿಷರಹಿತ ಆಹಾರದ ಮಿಶ್ರಣದಲ್ಲಿ 2% ಜಿಂಕ್ ಫಾಸ್ಫೈಡನ್ನು ಬೆರೆಸಿ ತಯಾರಿಸಿರುವಂತಹ ಮಿಶ್ರಣವನ್ನು ತಲಾ 10 ಗ್ರಾಂನಂತೆ ಪ್ರತ್ಯೇಕವಾಗಿ ಪ್ಲಾಸ್ಟಿಕ್ ಕವರ್ನಲ್ಲಿ ತುಂಬಿಸಿ ಗಂಟು ಹಾಕಿಟ್ಟುಕೊಳ್ಬೇಕು. ಇಲಿ ನಿಯಂತ್ರಣಕ್ಕಾಗಿ ಹೊಲಗಳಲ್ಲಿ ಕೆಲವೊಂದು ಕ್ರಮಗಳನ್ನು ಅನುಸರಿಸಬೇಕಾಗ್ತದೆ. ಮೊದಲ ದಿವಸ ಹೊಲಗದ್ದೆಗಳಲ್ಲಿರುವಂತಹ ಎಲ್ಲ ಇಲಿಗಳ ಬಿಲಗಳನ್ನು ಕಲಸು ಮಣ್ಣಿನಿಂದ ಮುಚ್ಚಬೇಕು. ಎರಡನೇ ದಿವಸ ತೆರೆದುಕೊಂಡಿರುವಂತಹ ಬಿಲಗಳನ್ನು ಗುರುತಿಸಿ ಅವುಗಳಲ್ಲಿ ಇಲಿಗಳ ವಾಸ ಮತ್ತು ಅವುಗಳ ಓಡಾಟ ಇರುವುದನ್ನು ಖಾತ್ರಿಪಡಿಸಿಕೊಂಡು ಅಂತಹ ಬಿಲಗಳಿಗೆ ವಿಷರಹಿತ ಆಹಾರವಿರುವಂತಹ ಪ್ಲಾಸ್ಟಿಕ್ ಕವರುಗಳನ್ನು ಹಾಕಿ ಮತ್ತೆ ಮಣ್ಣಿನಿಂದ ಮುಚ್ಚಬೇಕು. ಮೂರನೇ ದಿವಸ ತೆರೆದುಕೊಂಡಿರುವಂತಹ ಪ್ರತಿಯೊಂದು ಬಿಲದಲ್ಲಿ ವಿಷಪೂರಿತವಾದಂತಹ ಆಹಾರವನ್ನು ಹಾಕಿ ಈ ಸಲ ಭದ್ರವಾಗಿ ಹಸಿ ಮಣ್ಣಿನಿಂದ ಬಿಲದ ಬಾಯಿಯನ್ನು ಮುಚ್ಚಬೇಕು. ಈ ಕ್ರಮದಿಂದ 60%-70% ಇಲಿ ಅಥವಾ ಹೆಗ್ಗಣಗಳು ಸಾಯ್ತವೆ. ನಾಲ್ಕನೇ ದಿವಸ ಈ ಕ್ರಮದಿಂದಲೂ ಸಾಯದೇ ಉಳಿದಿರುವಂತಹ ಇಲಿಗಳನ್ನು ಸಾಯಿಸುವುದಕ್ಕೆ ಬಿಲದೊಳಕ್ಕೆ ಒಂದೊಂದೇ ವಿಷ ಇಲಿ ಪಾಷಾಣವನ್ನು ಹಾಕಬೇಕಾಗ್ತದೆ. ತೆಂಗು, ಅಡಿಕೆ, ದಾಳಿಂಬೆ, ಕೊಕ್ಕು ಹಾಗೂ ಇತರ ಮರಗಳಲ್ಲಿರುವಂತಹ ಎಲ್ಲ ಇಲಿಗಳ ಗೂಡುಗಳನ್ನು ಪ್ರಥಮವಾಗಿ ಕಿತ್ತು ನಾಶಪಡಿಸಬೇಕು. ನಂತರ ಕಾಂಡ ಮತ್ತು ಗೊನೆ ಅಥವಾ ಕಾಂಡ ಮತ್ತು ಕೊಂಬೆ ಸಂಧಿಸುವಂತಹ ಕಡೆ ಒಂದೊಂದು ಇಲಿ ಪಾಷಾಣದ ಬಿಲ್ಲೆಗಳನ್ನು ಗಟ್ಟಿಯಾಗಿ ಕೆಳಗೆ ಬೀಳದ ಹಾಗೆ ಅದುಮಿಡಬೇಕು. ಮನೆ ಹಾಗೂ ಉಗ್ರಾಣಗಳಲ್ಲಿ ಇಲಿ ನಿಯಂತ್ರಣಕ್ಕಾಗಿ ಬೋನುಗಳನ್ನು ಉಪಯೋಗಿಸಿ ಇಲಿಗಳನ್ನು ಹಿಡಿದುಕೊಳ್ಳಬಹುದು. ಬೋನುಗಳ ಬಾಯಿ ತೆರೆದು ಬೋನುಗಳಲ್ಲಿ ಪ್ರಥಮವಾಗಿ 2 ದಿವಸ ಆಕರ್ಷಕ ವಾಸನೆಯುಳ್ಳ ರುಚಿಕರವಾದ ತಿಂಡಿಗಳನ್ನು ಇಡುವುದರಿಂದ ಅವುಗಳನ್ನು ಆಮಿಷಕ್ಕೆ ಒಳಪಡಿಸಿ 3ನೇ ದಿವಸ ಅದೇ ತಿಂಡಿಯನ್ನಿಟ್ಟು ಬೋನನ್ನು ಸಿದ್ಧಗೊಳಿಸುವ ಮೂಲಕ ಹಿಡಿಯಬಹುದು. ಹೊಲ ಮನೆಗಳಲ್ಲಿ ನಾಯಿ ಅಥವಾ ಬೆಕ್ಕುಗಳನ್ನು ಸಾಕುವ ಮೂಲಕ ಇಲಿಗಳನ್ನು ನಿಯಂತ್ರಿಸುವುದಕ್ಕೆ ಸಾಧ್ಯ ಆಗ್ತದೆ. ಉಗ್ರಾಣದ ಸುತ್ತಮುತ್ತ ಇರುವಂತಹ ಇಲಿಗಳ ಬಿಲೆಗಳಲ್ಲಿ ಇಲಿ ಪಾಷಾಣದ ಬಿಲ್ಲೆಗಳನ್ನು ಇಟ್ಟು ಗಮನಿಸಿದಾಗ 8-15 ದಿವಸಗಳಲ್ಲಿ ನಿಧಾನವಾಗಿ ಅವು ಸಾಯ್ತವೆ. ಇಲಿ ಪಾಷಾಣವನ್ನು ಬಳಸುವಂತಹ ಸಂದರ್ಭದಲ್ಲಿ ಕೆಲವೊಂದು ಮುಂಜಾಗ್ರತಾ ಕ್ರಮವನ್ನು ಅನುಸರಿಸಬೇಕು. ಇವುಗಳನ್ನು ಹೊಲಗದ್ದೆಗಳಲ್ಲಿ ಮಾತ್ರ ಬಳಸಬೇಕು. ವಿಷವನ್ನು ಬರೀ ಕೈಯಿಂದಾಗಲಿ ಲೋಹದ ಪಾತ್ರೆಗಳಲ್ಲಾಗಲಿ ಬೆರೆಸದೆ ಪ್ಲಾಸ್ಟಿಕ್ ಬೇಸಿನ್ ಅಥವಾ ಸೌಟುಗಳನ್ನೇ ಬಳಸಬೇಕು. ವಿಷಪ್ರಾಶನ ಕಾರ್ಯದ ನಂತರ ಕೈಕಾಲುಗಳನ್ನು ಸಾಬೂನಿನಿಂದ ತೊಳಿಬೇಕು. ಆಕಸ್ಮಿಕವಾಗಿ ಜಿಂಕ್ ಫಾಸ್ಫೈಡ್ ವಿಷವನ್ನು ಯಾರಾದರೂ ಸೇವಿಸಿದರೆ ತಕ್ಷಣವೇ ಉಪ್ಪು ನೀರು ಅಥವಾ ಕೋಳಿ ಮೊಟ್ಟೆಯ ಬಿಳಿ ಭಾಗವನ್ನು ನುಂಗಿಸಿ ವಾಂತಿ ಮಾಡಿಸಿ ಆ ಕೂಡಲೇ ವೈದ್ಯರಲ್ಲಿಗೆ ಕರೆದೊಯ್ಯಬೇಕು. ಮನೆಗಳಲ್ಲಿ ಇಲಿ ನಿಯಂತ್ರಣಕ್ಕಾಗಿ ಇಟ್ಟಿರುವಂತಹ ಇಲಿ ಪಾಷಾಣದ ಬಿಲ್ಲೆಯನ್ನು ಅವು ತಿಂದು ಉಳಿದ ಅಲ್ಪಸ್ವಲ್ಪ ಭಾಗವನ್ನು ತೆಗೆದು ತಿಪ್ಪೆಗಳಲ್ಲಿ ಹೂತಿಡುವ ಮೂಲಕ ಪ್ರಾಣಿಗಳಿಗೆ ಹಾಗೂ ಮನುಷ್ಯರಿಗೆ ಸಿಗದ ಹಾಗೆ ನೋಡಿಕೊಳ್ಬೇಕು. ಇಲಿ ನಿಯಂತ್ರಣಕ್ಕಾಗಿ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಹತ್ತಿರದ ರೈತ ಸಂಪರ್ಕ ಕೇಂದ್ರವನ್ನು ಇಲ್ಲವೇ ಕೃಷಿ ವಿಜ್ಞಾನ ಕೇಂದ್ರವನ್ನು ಸಂಪರ್ಕಿಸಬಹುದು. ಕೃಷಿ ಮಾಹಿತಿ ಕೇಳಿದಿರಿ. ಇದು ಇಂದಿನ ಕಿಸಾನ್ ವಾಣಿ. ಆಕಾಶವಾಣಿ ಮಂಗಳೂರು, ಸಮಯ 7 ಗಂಟೆ ಆಗಲಿದೆ. ಇನ್ನು ಮುಂದೆ ಎಐಆರ್ ನೆಕ್ಸ್ಟ್ ಪ್ರೋಗ್ರಾಂ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಮೂಡಿಬರಲಿದೆ. ಆಕಾಶವಾಣಿ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಇಂದಿನ ಏರ್ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಹೊಸಪೇಟೆಯ ವಿಜಯನಗರ ಕಾಲೇಜಿನ ವಿದ್ಯಾರ್ಥಿಗಳು. ಎಲ್ಲರಿಗೂ ನಮಸ್ಕಾರ. ಆಕಾಶವಾಣಿಯು ಯುವ ಪೀಳಿಗೆಗಾಗಿ ಆಯೋಜಿಸಿರುವ ಏರ್ ನೆಕ್ಸ್ಟ್ ಎಂಬ ಹೊಸ ಪ್ರತಿಭಾನ್ವೇಷಣೆಯಲ್ಲಿ ಹೊಸಪೇಟೆ ನಗರದ ಖ್ಯಾತ ಕಾಲೇಜುಗಳಲ್ಲಿ ಒಂದಾದ ವಿಜಯನಗರ ಪದವಿ ಹಾಗೂ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಪ್ರತಿಭಾ ಅನಾವರಣವನ್ನು ಮಾಡಿದರು. ವಿಜಯನಗರ ಸಾಮ್ರಾಜ್ಯ ಕಲೆ, ಸಾಹಿತ್ಯ, ಆಡಳಿತ, ಸಂಗೀತ, ವಾಸ್ತುಶಿಲ್ಪ ಹಾಗೆಯೇ ಮುತ್ತುರತ್ನಗಳನ್ನು ವ್ಯಾಪಾರ ಮಾಡೋದ್ರ ಮೂಲಕ ಸುವರ್ಣ ಯುಗವನ್ನು ಕಂಡಿತು. ಅದೇ ರೀತಿ ವಿಜಯನಗರ ಕಾಲೇಜಿನ ಮುತ್ತುರತ್ನಗಳು ತಮ್ಮದೇ ಧ್ವನಿಯಲ್ಲಿ ತಮ್ಮ ಕನಸಿನ ವಿಚಾರಗಳನ್ನು ಪ್ರಸ್ತುತಪಡಿಸಲಿಕ್ಕೆ ಬರ್ತಾ ಇದ್ದಾರೆ. ಮೊದಲಿಗೆ ದ್ವಿತೀಯ ಪಿಯುಸಿ ಕಲಾ ವಿಭಾಗದ ವಿದ್ಯಾರ್ಥಿನಿಯಾದ ವನಿತಾ ವಿ ಬಸಾಪುರ್ ಅವರು ನನ್ನ ಕನಸಿನ ಭಾರತ, ಸ್ವಾವಲಂಬಿ ಆತ್ಮನಿರ್ಭರ ಭಾರತದ ಬಗ್ಗೆ ವೈಯಕ್ತಿಕ ಅನಿಸಿಕೆಗಳು ಈ ಕುರಿತು ಮಾತನಾಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವನಿತಾ, ದ್ವಿತೀಯ ಪಿಯುಸಿ ಕಲಾ ವಿಭಾಗದ ವಿದ್ಯಾರ್ಥಿನಿ. ನನ್ನ ವಿಷಯ ನನ್ನ ಕನಸಿನ ಭಾರತ. ಇಡೀ ಜಗತ್ತಿಗೆ ಜ್ಞಾನದ ಜ್ಯೋತಿಯನ್ನು ಬೆಳಗಿಸಿದ ನಾಡು ನನ್ನದು. ವಿವಿಧತೆಯಲ್ಲಿನ ಏಕತೆ ಹಾಗೂ ವಸುದೈವಕ ಕುಟುಂಬಕಂ ಸರ್ವೇ ಜನ ಸುಖಿನೋ ಭವಂತು ಈ ನೆಲದ ಮೂಲ ಮಂತ್ರಗಳು. ಅನೇಕ ದೇಶಗಳು ಅವರವರ ಮೂಲ ನಿವಾಸಿಗಳನ್ನು ಓಡಿಸಿದಾಗ ಅವರೆಲ್ಲರಿಗೂ ಆಶ್ರಯ ನೀಡಿದಂತಹ ಶ್ರೇಷ್ಠ ನಾಡು ನನ್ನದು. ಇಂತಹ ನಾಡು ಮತ್ತೆ ಜಗದ್ಗುರುವಾಗಿ ಮೆರೆಯಬೇಕೆನ್ನುವುದು ನನ್ನ ಕನಸು. ಈ ಕನಸು ಸಾಕಾರಗೊಳ್ಳಬೇಕಂದ್ರೆ ನನ್ನ ಕನಸಿನ ಭಾರತದ ಮನೆಯು ಹೀಗಿರ್ತದೆ. ಅದೊಂದು ತುಂಬು ಸಂಸಾರ, ಅಣ್ಣ ತಮ್ಮಂದಿರಲ್ಲಿ ಭೇದವಿಲ್ಲ, ಅತ್ತೆ ಮಾವಂದಿರನ್ನ ಕಾಳಜಿ ಮಾಡಲು ಸೊಸೆಯಂದಿರು ನಾ ಮುಂದು ತಾ ಮುಂದು ಅನ್ನುವ ಸ್ಥಿತಿ, ಸಂಜೆಯಾದ್ರೆ ಅಜ್ಜ ಅಜ್ಜಿಯಂದಿರ ಕತೆ ಕೇಳಲು ಕಾತರಿಸುವಂತಹ ಮೊಮ್ಮಕ್ಕಳು, ಇಲ್ಲಿ ಎಲ್ಲರೂ ವಿದ್ಯಾವಂತರಾಗಿರ್ತಾರೆ. ಇಲ್ಲಿ ಮೊಬೈಲ್ನ ಬಳಕೆ ಅಗತ್ಯಕ್ಕೆ ತಕ್ಕಷ್ಟು ಮಾತ್ರ. ಕಂಪ್ಯೂಟರ್ನ ವಿಷಯದಲ್ಲಿ ಎಲ್ಲರೂ ಇಂಜಿನಿಯರ್ಗಳೇ ಆಗಿದ್ರೂ ಸಹ ಬಳಸೋದು ಒಳ್ಳೆಯ ವಿಚಾರಕ್ಕೆ ಮಾತ್ರ. ಈ ಮನೆಯ ಎಲ್ಲ ಸದಸ್ಯರ ದಿನಚರಿ ಆರಂಭವಾಗೋದು ಯೋಗ ಮತ್ತು ಧ್ಯಾನದೊಂದಿಗೆ. ಆ ಮನೆಯಲ್ಲಿ ಒಂದು ವಿದೇಶಿ ವಸ್ತು ಕೂಡ ತಪ್ಪದೇನೂ ಸಿಗೋದಿಲ್ಲ, ಯಾಕಂದರೆ ದೇಶದ ಗೆಲುವಿಗಾಗಿ ದುಡಿಯುವಂತಹ ಮನೆಗಳೇ ತುಂಬಿರುವಂತಹ ಮನೆಯಾಗಿರ್ತದೆ. ಇಲ್ಲಿ ಎಲ್ಲರೂ ಒಂದೇ, ಎಲ್ಲರೂ ಭಾರತಾಂಬೆಯ ಮಕ್ಕಳು. ಇದು ಕೇವಲ ನನ್ನ ಕನಸಿನ ಭಾರತದ ಒಂದು ಮನೆ ಮಾತ್ರವಲ್ಲ, ಪ್ರತಿಯೊಂದು ಮನೆಯ ವಿಷಯವಾಗಿರ್ತದೆ. ಕಲಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಎಂಬ ವಚನವನ್ನು ತತ್ವವನ್ನಾಗಿರಿಸಿ ಬದುಕುವಂಥ ಜನಗಳು ನನ್ನ ಕನಸಿನ ಭಾರತದಲ್ಲಿ ಪ್ರತಿಯೊಬ್ಬರೂ ಇರ್ತಾರೆ. ಸರ್ಕಾರದಿಂದ ಯಾವುದೇ ಭಾಗ್ಯಗಳಿಲ್ಲ, ಯಾವ ಭಾಗ್ಯದ ಅಗತ್ಯವೂ ನನ್ನ ಪ್ರಜೆಗೆ ಅಗತ್ಯನೇ ಇಲ್ಲ, ಯಾಕಂದರೆ ಪ್ರತಿಯೊಬ್ಬರೂ ದುಡಿಯುವಂತಹ ಅಭ್ಯಾಸ. ನನ್ನ ಭಾರತದ ಪ್ರಜೆ ಬಹಳ ಸ್ವಾಭಿಮಾನಿ. ಅವನಿಗೆ ಮೋಸ, ದರೋಡೆ, ಕಳ್ಳತನಗಳು ಕೇವಲ ಸಿನಿಮಾದ ವಿಲನ್ಗಳ ಕೆಲಸವೇ ವಿನಃ ವಾಸ್ತವದಲ್ಲಿ ಇದಕ್ಕೆ ಸ್ಥಳವೇ ಇರೋದಿಲ್ಲ. ನಿರುದ್ಯೋಗ, ಬಡತನ, ಅನಕ್ಷರತೆ, ಅಸ್ಪೃಶ್ಯತೆ, ಭ್ರಷ್ಟಾಚಾರ, ಅತ್ಯಾಚಾರ ಮುಕ್ತ ಸಮಾಜ ನನ್ನ ಕನಸಿನ ಭಾರತದ್ದು. ಇಲ್ಲಿ ಭವ್ಯ ಭಾರತದ ಪ್ರತಿಯೊಬ್ಬ ಜೀವನ ಶೈಲಿಯು ಕೂಡ ಆದರ್ಶಪ್ರಾಯವಾಗಿರ್ತದೆ. ಪ್ರಜಾಪ್ರಭುತ್ವ ಇದ್ರೂ ಕೂಡ ಅವಿರೋಧವಾಗಿ ನಡೆಯುವಂತಹ ಪದ್ಧತಿ, ಯಾಕಂದರೆ ಅವರ ಪ್ರಜಾಪರ ಕೆಲಸಗಳೇ ಅವರಿಗೆ ಮಾನದಂಡ. ಎಲ್ಲ ಸಂಸ್ಥೆಗಳು ಸೇವೆಗೆ ಸದಾ ಸಿದ್ಧ, ಸದಾ ಲಭ್ಯ. ವಿದ್ಯಾರ್ಥಿಗಳ ಪಾಲಿನ ಸ್ವರ್ಗ ನನ್ನ ಈ ಭಾರತ. ಇನ್ನು ಸ್ವಚ್ಛತೆ ವಿಷಯ ಬಂದರೆ ಕೇಳೋದೇ ಬೇಡ. ಅಂತರಂಗದಲ್ಲಿ ಇಷ್ಟೊಂದು ಶುದ್ಧಿ ಹೊಂದಿರುವಂತಹ ಭಾರತೀಯ ಪ್ರಜೆಗಳನ್ನು ಪಡೆದಿರುವ ಭಾರತ ಮಾತೆ ಇನ್ನು ಸ್ವಚ್ಛತೆ ಬಗ್ಗೆ ಚಿಂತಿಸಬೇಕೆ? ಆರೋಗ್ಯಯುತ ಸಮಾಜದಲ್ಲಿ ರಕ್ತದೊತ್ತಡವಿರೋದಿಲ್ಲ, ಸಕ್ಕರೆ ಕಾಯಿಲೆ ಅಂತೂ ಇರೋದೇ ಇಲ್ಲ. ಜಗತ್ತಿನಲ್ಲಂತೂ ಭಾರತ ದೇಶಕ್ಕೆ ಎದುರಾಳಿಗಳೇ ಇಲ್ಲ. ಎದುರಾಳಿಗಳಿದ್ರೂ ಸಹ ನಮ್ಮ ಸೈನಿಕರನ್ನು ನೋಡಿ ಓಡಿ ಹೋಗುವಂತಹ ಆ ಸ್ಥಿತಿ, ಇವೆಲ್ಲವೂ ನಾ ಕಂಡ ಭಾರತ, ನನ್ನ ಕನಸಿನ ಭಾರತ. ಇವೆಲ್ಲ ಓದಲು ಕೇಳಲು ಎಷ್ಟೊಂದು ಚೆನ್ನಾಗಿದೆ, ಆದರೆ ವಾಸ್ತವದಲ್ಲಿ ಇದು ಸಾಧ್ಯನಾ ಅನ್ನೋ ಪ್ರಶ್ನೆ ನಮಗೆಲ್ಲರಿಗೂ ಕಾಡ್ತದೆ. ಯಾಕಂತಂದರೆ ಒಬ್ಬ ವ್ಯಕ್ತಿಗೆ ಜೀವನದಲ್ಲಿ ತನ್ನದೇ ಆದಂತಹ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಂತಹ ಅವಶ್ಯಕತೆ ಇದೆ, ಹಾಗೂ ಬೆಂಬಲನೂ ಇದೆ. ವ್ಯಕ್ತಿತ್ವದ ವಿಷಯ ಬಂದರೆ ಅದಕ್ಕೆ ಹೆಮ್ಮೆ ಉಂಟು ಮಾಡುವಂತಹ ಉತ್ತರ ನಾನು ಭಾರತೀಯ ಅನ್ನುವಂತಹದ್ದು. ಭಾರತದ ಕಥೆಯನ್ನು ಸಾಮಾನ್ಯವಾದದ್ದಲ್ಲ. ಇತಿಹಾಸದಲ್ಲಿ ಹಲವು ಆಕ್ರಮಣಗಳಿಗೆ ಸಿಲುಕಿ ನಲುಗಿದರೂ ಕೂಡ ಇಂದೂ ಕೂಡ ಫೀನಿಕ್ಸ್ ಪಕ್ಷಿಯಂತೆ ಮರುಜೀವ ಪಡೆದು ಬೆಳೆದು ನಿಂತಿದೆ. ನೂರಾರು ವರ್ಷ ಪರಕೀಯರ ವಶಕ್ಕೆ ಸಿಲುಕಿ ನಲುಗಿದ್ರೂ ಕೂಡ ಅನನ್ಯ ಸಂಸ್ಕೃತಿಯನ್ನು ಸಂರಕ್ಷಿಸಿ ಇಟ್ಟುಕೊಂಡಂತಹ ಆ ದೇಶ ನನ್ನ ಭಾರತ. ಈ ಎಲ್ಲ ಮಾತುಗಳು ಭವಿಷ್ಯದಲ್ಲಾಗಿರ್ಬೋದು, ವರ್ತಮಾನದಲ್ಲಿ ಆಗಿರ್ಬೋದು ಸಾಕಾರಗೊಳ್ಬೇಕಾದ್ರೆ ಈಗಿನ ವ್ಯವಸ್ಥೆಗಳು ಸ್ವಲ್ಪ ಸುಧಾರಣೆಯನ್ನು ಕಾಣಬೇಕಾಗ್ತದೆ. ಯಾಕಂದರೆ ಯಾವುದೇ ಒಂದು ದೇಶದ ಭದ್ರ ಬುನಾದಿ ಅಲ್ಲಿನ ಶಿಕ್ಷಣ ವ್ಯವಸ್ಥೆ. ಶಿಕ್ಷಣ ವ್ಯವಸ್ಥೆ ಕೇವಲ ಗ್ರಾಂಥಿಕ ಅಂಕಪಟ್ಟಿಯಾಗದೆ ಸುಸಂಸ್ಕೃತಿ ಹಾಗೂ ನಾಗರಿಕರನ್ನು ತಯಾರು ಮಾಡುವಂತಹ ಶಿಕ್ಷಣ ವ್ಯವಸ್ಥೆ ನನ್ನ ಕನಸಿನ ಭಾರತದಲ್ಲಿ ರೂಪುಗೊಳ್ಳಬೇಕು. ಭಾರತದ ಬೆನ್ನೆಲುಬು ಕೃಷಿ ಕ್ಷೇತ್ರ. ಕೃಷಿ ಎನ್ನುವಂತಹದ್ದು ಕೇವಲ ವಿದ್ಯಾವಂತರಿಗೆ ಮಾತ್ರ ಎನ್ನುವ ಭಾವನೆ ಅನೇಕ ಜನರಲ್ಲಿದೆ. ಆದರೆ ನನ್ನ ಕನಸಿನ ಭಾರತದಲ್ಲಿ ಕೃಷಿಯೊಂದಿಗೆ ವೈಜ್ಞಾನಿಕ ತಂತ್ರಜ್ಞಾನವೂ ಸೇರಿಕೊಂಡು ಉತ್ತಮ ಫಸಲನ್ನು ತೆಗೆದು ಆರ್ಥಿಕ ವ್ಯವಸ್ಥೆಗೆ ಯಥೇಚ್ಛವಾದ ಕೊಡುಗೆಯನ್ನು ನೀಡಬೇಕು. ಅಷ್ಟೇ ಅಲ್ಲದೆ ಸೇವಾ ಕ್ಷೇತ್ರಗಳು, ಕೈಗಾರಿಕಾ ಕ್ಷೇತ್ರಗಳು ಇಂದು ಅಭಿವೃದ್ಧಿಯನ್ನು ಕಾಣ್ತಾ ಇದೆ. ಸ್ಟಾರ್ಟ್ ಆಫ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾದಂತಹ ಯೋಜನೆಗಳ ಮೂಲಕ ಸರ್ಕಾರವು ಇಂದು ನಮಗೆ ಬೆಂಬಲವನ್ನು ಕೊಡ್ತಾ ಇದೆ. ನನ್ನ ಕನಸಿನ ಭಾರತದಲ್ಲಿ ಯಾವ ಒಬ್ಬ ವ್ಯಕ್ತಿಯೂ ಕೂಡ ನಿರುದ್ಯೋಗಿಯಾಗಿ ಕೂರಬಾರ್ದು. ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದಂತಹ ಸ್ವಾವಲಂಬಿ ಜೀವನವನ್ನು ತಾನೇ ರೂಪಿಸಿಕೊಳ್ಳುವಂಥವನಾಗಬೇಕು. ಇಂದು ಭಾರತ ದೇಶ ಡಿಜಿಟಲ್ನಲ್ಲಿ ಮಿಂದೇಳ್ತಾ ಇದೆ. ಸಾಮಾಜಿಕ ಜಾಲತಾಣಗಳು, ಆನ್ಲೈನ್ ಪೇಮೆಂಟ್ಗಳಂತಹ ಆ್ಯಪ್ಗಳಿಂದ ಎಷ್ಟೇ ನಮಗೆ ಉಳಿದಿದ್ರೂ ಸಹ ಮಹಿಳಾ ವಂಚನೆ, ಸೈಬರ್ ಕ್ರೈಮ್ಗಳಂತಹ ದೂರುಗಳು, ಕೆಡಕುಗಳು ಇಂದು ಮುನ್ನೆಲೆಗೆ ಬರ್ತಾ ಇದೆ. ಇವೆಲ್ಲ ಕೆಡಕುಗಳಿಗೆ ಲಗಾಮು ಹಾಕಿ ಬಹಳ ಜಾಣ್ಮೆಯಿಂದ ನಾವು ಈ ಆ್ಯಪ್ಗಳನ್ನು ಉಪಯೋಗಿಸ್ಕೊಳ್ಬೇಕು. ಯಾವುದೇ ಒಂದು ದೇಶದ ಅಭಿವೃದ್ಧಿಗೆ ಅಲ್ಲಿನ ಆರೋಗ್ಯಯುತ ಸಮಾಜ ಕಾರಣವಾಗ್ತದೆ. ಯೋಗ, ಧ್ಯಾನ, ಸಾತ್ವಿಕ ಆಹಾರ ಪದ್ಧತಿಯ ಮೂಲಕ ಆಂತರಿಕ ಸ್ವಚ್ಛತೆಯನ್ನು ಕಾಯ್ದುಕೊಂಡಾಗ ಮಾತ್ರ ಆರೋಗ್ಯಯುತ ಭಾರತದ ಕನಸನ್ನು ನನಸು ಮಾಡಲು ಸಾಧ್ಯ ಆಗ್ತದೆ. ಇಂದು ಜಾತಿ ಮತಗಳ ನಡುವೆ ಗೋಡೆಯನ್ನು ಕಟ್ಟಲಾಗ್ತಾ ಇದೆ. ಆದರೆ ಇವೆಲ್ಲಕ್ಕಿಂತ ಮಿಗಿಲಾದದ್ದು ಮಾನವೀಯ ಧರ್ಮ ತಾನೇ. ಅದನ್ನು ಎಲ್ಲರೂ ಅರಿತು ಬಾಳಬೇಕು. ಚುನಾವಣೆ ಬಂದಾಗ ಹಣ ಹೆಂಡವನ್ನು ನೀಡಿ ಮತ ಪಡ್ಕೊಳ್ತಾರೆ. ಆ ಅಧಿಕಾರಕ್ಕೆ ಬಂದಮೇಲೆ ಅಲ್ಲಿ ಎಷ್ಟು ಖರ್ಚು ಮಾಡಿರ್ತಾರೋ ಅದನ್ನು ಅಭಿವೃದ್ಧಿಯ ಹೆಸರಲ್ಲಿ ಲೂಟಿ ಮಾಡ್ತಾರೆ. ಎಂತಹ ದುಸ್ಥಿತಿ ಅಲ್ವಾ. ಇವನ್ನೆಲ್ಲವನ್ನು ತೆಗೆದುಹಾಕಿ ಮುಂದಿನ ದಿನಗಳಲ್ಲಾದರೂ ಯುವ ಸಮುದಾಯ ರಾಜಕೀಯಕ್ಕೆ ಧುಮುಕ್ಕಿ ಸುಸ್ಥಿರವಾದ ಆಡಳಿತವನ್ನು ನೀಡಬೇಕನ್ನೋದು ನನ್ನ ಕನಸಾಗಿದೆ. ಭ್ರಷ್ಟಾಚಾರ ಮುಕ್ತ ಆಡಳಿತ, ವ್ಯಸನ ಮುಕ್ತ ಸಮಾಜ, ಬಲಿಷ್ಠವಾದಂತಹ ತಂತ್ರಜ್ಞಾನ, ಬಲಿಷ್ಠವಾದಂತಹ ಆರ್ಥಿಕತೆ, ಇನ್ನೂ ಬಲಿಷ್ಠವಾದಂತಹ ತಂತ್ರಜ್ಞಾನ ಯುಕ್ತ ಸೇನಾಪಡೆ, ರಾತ್ರಿ ಹೊತ್ತು ಹೆಣ್ಣು ಮಗಳು ನಿರ್ಭಯವಾಗಿ ಓಡಾಡುವಂತಹ ಆ ಸ್ಥಿತಿ, ತ್ವರಿತಗತಿಯಲ್ಲಿ ಕಾನೂನಿನ ಸೇವೆ, ಇವೆಲ್ಲವೂ ನನ್ನ ಕನಸಿನ ಭಾರತದ ಭದ್ರ ಬುನಾದಿಗಳಾಗಿರ್ತವೆ. ಈ ಕನಸು ಸಾಕಾರಗೊಳ್ಳಬೇಕಾದ್ರೆ ನೂರಾರು ಸಹೃದಯಗಳಾದ ಯುವಕ ಯುವತಿಯರು ತಮ್ಮ ಸುಖ ಮತ್ತು ಭೋಗಗಳ ಲಾಲಸೆಯನ್ನು ತೊರೆದು ಅಂದು ನನ್ನ ದೇಶ ಉದ್ಧಾರವಾಗುವುದು ಅಂತ ಹೇಳಿದ ಸ್ವಾಮಿ ವಿವೇಕಾನಂದರ ಮಾತನ್ನು ಪದೇ ಪದೇ ನೆನೆಯಬೇಕು. ಹೊಸ ಚಿಗುರು ಹಳೆ ಬೇರು, ಕೂಡಿದರೆ ಮರಸೊಬಗು ಎಂಬ ಮಾತಿನಂತೆ ಯುವ ಸಮುದಾಯ ಹಳೆ ಬೇರಿನೊಂದಿಗೆ ಸಂಘಟಿತರಾಗಿ ನವ ಭಾರತದ ನಿರ್ಮಾಣದಲ್ಲಿ ಕೈಜೋಡಿಸಿದಾಗ ಮಾತ್ರ ನನ್ನ ಕನಸಿನ ಭಾರತವಾದ ಸ್ವಾವಲಂಬಿ ಆತ್ಮನಿರ್ಭರ ಭಾರತ ರೂಪುಗೊಳ್ಳುತ್ತದೆ ಅಂತ ಹೇಳಲು ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ಧನ್ಯವಾದಗಳು. ವನಿತಾಳ ಕನಸಿನ ಭಾರತ ನನಸಾದರೆ ಎಷ್ಟು ಚಂದ ಅಲ್ವಾ. ಸಾಕಾರಗೊಳಿಸಲು ಸರ್ವರ ಶ್ರಮ ಅಗತ್ಯ ಅಂತ ಹೇಳ್ತಾ ಮಾತನಾಡಿದ ವನಿತಾಗೆ ಧನ್ಯವಾದಗಳು. ಈಗ ದ್ವಿತೀಯ ಪಿಯುಸಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿ ವಾರಿಧಿ ಮಾತನಾಡಲಿದ್ದಾರೆ. ಯುವ ಜನಾಂಗದ ಆದರ್ಶಗಳು, ಆದರ್ಶ ವ್ಯಕ್ತಿಗಳು ಸಾಂಸ್ಕೃತಿಕ ಕ್ರೀಡೆ ಮತ್ತು ಶಿಕ್ಷಣದಿಂದ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಾರಿಧಿ ವಾದ್ರಿ. ದ್ವಿತೀಯ ಪಿಯುಸಿ ಅಧ್ಯಯನ ಮಾಡ್ತಿದ್ದೇನೆ. ನನ್ನ ವಿಷಯ ಯುವ ಜನಾಂಗದ ಆದರ್ಶಗಳು, ಆದರ್ಶ ವ್ಯಕ್ತಿಗಳು. ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತದ ಅತಿ ದೊಡ್ಡ ಆಸ್ತಿಯೇ ಯುವ ಜನಾಂಗ. ಯುವಕರಿಲ್ಲದ ದೇಶ ಉಸಿರಿಲ್ಲದ ದೇಹದಂತೆ ಅಂತ ಅಂತಾರೆ. ಭಾರತದಲ್ಲಿ ಹಿರಿಯ ನಾಗರಿಕರಿಗಿಂತ ಯುವಕರೇ ಹೆಚ್ಚಾಗಿರುವುದಾಗಿ ನಮಗೆ ಸಮೀಕ್ಷೆಯಿಂದ ತಿಳಿದು ಬರ್ತದೆ. ಹಾಗೆ ಅತಿ ಹೆಚ್ಚು ಯುವಕರನ್ನು ಹೊಂದಿರುವ ಭಾರತ ಸಮೃದ್ಧವಾದದ್ದು. ಆದರೆ ನಮಗೆ ಮೂಡುವ ಅತಿ ದೊಡ್ಡ ಪ್ರಶ್ನೆಯೇ ಇಷ್ಟು ಜನಸಂಖ್ಯೆಯನ್ನು ಹೊಂದಿರುವ ಭಾರತ ಇನ್ನು ಮುಂದುವರಿಯುತ್ತಿರುವ ರಾಷ್ಟ್ರವೇ ಅಂತ. ಇದರ ಮುಖ್ಯ ಕಾರಣ ಜನರಲ್ಲಿ ಮೂಡಿರುವ ಆಲಸ್ಯತನ ಅಂತೇಳಿ ಹೇಳ್ಬೋದು. ಈ ಆಲಸ್ಯತನವನ್ನು ಹೋಗಲಾಡಿಸ್ಲಿಕ್ಕೆ ಎಂ ಗೋಪಾಲಕೃಷ್ಣ ಅಡಿಗರವರ ಸಾಲುಗಳೇ ಸಾಕ್ಷಿಯಾಗಿವೆ. ಕೆಸರೊಳಿದ್ದರು ಬಾಂದಳವ ನೋಡಿ ಮಿಸಪರ ವಿಕಿರಣಗಳ ಸಿರಿಗೆ ಮೆರೆದಾಡಿ ಬಸಗುವಂಬುಜದಂತೆ ಧ್ಯೇಯ ದಾಳ್ವೆಸಗಿ ಬಸಮಾಗು ಬಂದ ಮನುಜತೆಯ ಸಾರ್ಥಕತೆಗೆ. ಇಲ್ಲಿ ಅಡಿಗರು ತಿಳಿಸೋ ಬಯಸೋದೇನೆಂದರೆ ಪ್ರತಿಯೊಬ್ಬರಿಗೂ ಗುರಿ ಅನ್ನೋದುಂಟು. ಆ ಗುರಿಯನ್ನು ಸಾಧಿಸೋದೇ ಜೀವನ. ಅದರಲ್ಲೂ ಯುವಕರಲ್ಲಿ ಇಂತಹ ಮನೋಭಾವನೆಯನ್ನು ಉತ್ತೇಜಿಸಿ ಹೊರತಗಿಬೇಕಾಗಿದೆ. ಹೇಗೆ ಅಂಬುಜ ಎಂದರೆ ಕಮಲ ತನ್ನ ಅಡಿಯಲ್ಲಿ ಕೆಸರನ್ನಿಟ್ಟುಕೊಂಡು ಮುಡಿಯಲ್ಲಿ ಸುವಾಸನೆ ಹೊಂದಿದೆಯೋ ಹಾಗೆ ಯುವಕರು ಸಹ ನನಗೆ ಆ ಸೌಲಭ್ಯ ಕೊಟ್ಟಿಲ್ಲ, ಈ ಸೌಲಭ್ಯ ಕೊಟ್ಟಿಲ್ಲ ಅಂತ ಕೊರಗದೆ ಇರೋ ದಾರಿಯನ್ನೇ ಸಡಿಲಗೊಳಿಸ್ಕೊಂಡು ಸಮಾಜಕ್ಕೆ ಒಬ್ಬ ಒಳ್ಳೆಯ ನಾಗರಿಕರಾಗಬೇಕನ್ನೋದೇ ಇದರ ಆಶಯ. ಇಂದಿನ ಮಕ್ಕಳೇ ಮುಂದಿನ ಜನಾಂಗ ಭವ್ಯ ಭಾರತ ಕಟ್ಟುವ ಸರದಾರರು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ಮಕ್ಕಳಿಗೆ ಶಿಸ್ತು, ಸರಳತೆ, ಶ್ರದ್ಧೆ, ಪ್ರಾಮಾಣಿಕತೆ, ಶೌರ್ಯ, ಧೈರ್ಯ, ವಿನಯ, ವಿಧೇಯತೆಯಂತಹ ಉತ್ತಮ ಗುಣಗಳನ್ನ ಬಾಲ್ಯದಲ್ಲೇ ಕಲಿಸಿದ್ರೆ ಅವರ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕ್ದಂತೆ. ಆದರೆ ಎಂಥ ವಿಪರ್ಯಾಸ ಅಂದರೆ ಪಾಲಕರಿಗೆ ತಮ್ಮ ಮಕ್ಕಳಿಗಾಗಿ ಸಮಯವನ್ನು ಎತ್ತಿಡ್ಲಿಕ್ಕೆ ಆಗ್ತಾ ಇಲ್ಲ. ಮಕ್ಕಳು ಅನುಕರಣೆ ಹಾಗೂ ಮೃದು ಸ್ವಭಾವದವರು. ಅವರು ಪಾಲಕರ ನಡೆ, ನುಡಿ, ಆಚಾರ, ವಿಚಾರ, ಉಡುಗೆ ತೊಡುಗೆ ಎಲ್ಲವನ್ನೂ ಅನುಸರಿಸ್ತಾರೆ. ಅದಕ್ಕೆ ಅವರಿಗೆ ಮೊದಲು ತಂದೆ ತಾಯಿಗಳೇ ಆದರ್ಶಪ್ರಾಯರಾಗಿರಬೇಕು. ಯಾಕಂದರೆ ಮಕ್ಕಳ ಮೊದಲ ಆದರ್ಶ ವ್ಯಕ್ತಿಗಳೇ ತಂದೆ ತಾಯಿಗಳಾಗಿರ್ತಾರೆ. ಇನ್ನೂ ನಾವು ಹೇಳೋದಾದರೆ ಜನ ಈಗ ಹಳೆ ಯಾವ ವಿಚಾರಗಳನ್ನು, ವಸ್ತುಗಳನ್ನು ಹಾಗೆ ಮೌಲ್ಯಗಳನ್ನು ಉಳಿಸ್ಕೊಳ್ಳೋ ಮನಸ್ಥಿತಿಯಲ್ಲಿಲ್ಲ. ಹಳೆಯ ತಲೆಮಾರು ನಮ್ಮ ಮುಂದಿಲ್ಲ, ಆದರೆ ಹಳೆಯ ತಲೆಮಾರಿನೊಂದಿಗೆ ಒಡನಾಡಿಯ ಹಿರಿಯ ತಲೆಮಾರೊಂದಿದೆ. ಆ ತಲೆಮಾರಿನೊಂದಿಗೆ ಭವಿಷ್ಯದಲ್ಲಿ ನಮ್ಮ ದೇಶವನ್ನು ಕಟ್ಟುವ, ಮುನ್ನಡೆಸುವ ಯುವ ಜನಾಂಗವಿದೆ. ಅಂತಹ ಹಿರಿಯ ತಲೆಮಾರಿನಲ್ಲೊಬ್ಬರಾದವರು ಸ್ವಾಮಿ ವಿವೇಕಾನಂದರು. ಇಡೀ ಜಗತ್ತಿಗೆ ಹಾಗೂ ಭಾರತಕ್ಕೆ ಮೊದಲನೇ ಬಾರಿಗೆ ಯುವ ಶಕ್ತಿಯ ಬಗ್ಗೆ ಎಚ್ಚರಿಸಿದವರು ಸ್ವಾಮಿ ವಿವೇಕಾನಂದರು. ಆದ ಕಾರಣ 1985 ಪ್ರತಿ ವರ್ಷ ಜನವರಿ 12 ವಿಶ್ವ ಯುವಜನ ದಿನಾಚರಣೆಯನ್ನು ಆಚರಿಸ್ತೇವೆ. ಏಕೆಂದರೆ ಅಂದು ಸ್ವಾಮಿ ವಿವೇಕಾನಂದರವರ ಜನ್ಮದಿನ. ಹೀಗೆ ನಾವು ನೋಡೋದಾದರೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಹಲವಾರು ವ್ಯಕ್ತಿಗಳು ಆದರ್ಶಾರ್ಹರಾಗಿದ್ದಾರೆ. ಅದರಲ್ಲೂ ಸಂಗೀತ ಕ್ಷೇತ್ರದಲ್ಲಿ ನೋಡೋದಾದರೆ ಹಲವಾರು ವ್ಯಕ್ತಿಗಳು ಹಲವಾರು ತರಹದ ಸಾಧನೆಯನ್ನು ಮಾಡಿದ್ದಾರೆ. ಅಂಥವರಲ್ಲಿ ಒಬ್ಬರು ಪುಟ್ಟರಾಜ ಗವಾಯಿಗಳು. ಗವಾಯಿಗಳು ಅಂಧರಾಗಿದ್ದರು, ಆದರೂ ಸಂಗೀತ ಕ್ಷೇತ್ರದಲ್ಲಿ ಅಪಾರವಾದ ಸಾಧನೆಯನ್ನು ಮಾಡಿದ್ದಾರೆ. ಅವರು ನುಡಿಸೋದ ವಾದ್ಯವಿಲ್ಲ, ಹಾಡಲಾರ್ದ ರಾಗನೇ ಇಲ್ಲ ಅಂತ ಹೇಳ್ತಾರೆ. ಇವರಿಂದ ಸಿಗೋ ಆದರ್ಶವೆಂದರೆ ಆತ್ಮವಿಶ್ವಾಸ. ಹಾಗೆ ಗವಾಯಿಗಳು ಶಿಷ್ಯರಾಗಿದ್ದಾಗ ತಮ್ಮ ಗುರುಗಳಿಗೆ ಬಹಳ ವಿಧೇಯರಾಗಿದ್ರಂತೆ. ಒಂದ್ಸಲ ಗಾಂಧೀಜಿಯವರು ನಡೆಸಿದ ಸ್ವದೇಶಿ ಆಂದೋಲನದಲ್ಲಿ ಪಂಚಾಕ್ಷರಿ ಗವಾಯಿಗಳು ಅದರಲ್ಲಿ ಭಾಗವಹಿಸಿ ಖಾದಿ ಬಟ್ಟೆನ ಧರಿಸಿದರು. ಆದ ಕಾರಣ ಪುಟ್ಟರಾಜ ಗವಾಯಿಗಳು ತಮ್ಮ ಜೀವನ ಪರ್ಯಂತ ಖಾದಿ ಬಟ್ಟೆನ ತೊಟ್ಟು ತಮ್ಮ ಗುರುಗಳನ್ನ ಅನುಸರಿಸಿದ್ದಾರೆ. ಇಂಥ ಒಂದು ಆದರ್ಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಎಷ್ಟು ಕೀರ್ತಿ ಭರಿತವಾಗಿರ್ತದೆ ಅಂತ ನಾವೆಲ್ಲರೂ ಯೋಚನೆ ಮಾಡಬೇಕು. ಸದೃಢ ದೇಹದಲ್ಲಿ ಸದೃಢ ಮನಸ್ಸು ಅನ್ನೋ ಹಾಗೆ ಕ್ರೀಡೆ ಕ್ಷೇತ್ರದಲ್ಲಿ ನೋಡೋದಾದರೆ ಸಾಧನೆ ಮಾಡಿದವರು ಹಲವರು. ಅಂಥವರಲ್ಲಿ ಒಬ್ಬರು ಧ್ಯಾನ್ ಚಂದ್. 1936 ಬೆರ್ಲಿಯನ್ ಕ್ರೀಡೆಯಲ್ಲಿ ಜರ್ಮನ್ ಕುಲಪತಿಯಾದ ಅಡಾಲ್ಫ್ ಹಿಟ್ಲರ್, ಆರ್ಯ ಜನಾಂಗದ ಪ್ರತಿಪಾದಕ, ಧ್ಯಾನ್ ಚಂದ್ ರವರ ಕ್ರೀಡಾ ಕುಶಲತೆಯನ್ನು ಕಂಡು ಮೋಹಿತಗೊಂಡವನೇ ಜರ್ಮನಿಯಲ್ಲಿ ಇವರಿಗೆ ಪೌರತ್ವ ನೀಡುವುದಾಗಿ ತಿಳಿಸಿದ್ದ. ಹಾಗೆ ತನ್ನ ಆಡಳಿತದಲ್ಲಿ ಅತಿ ಉಚ್ಚ ಸ್ಥಾನ ನೀಡುವುದಾಗಿಯೂ ತಿಳಿಸಿದ್ದ. ಆದರೆ ಧ್ಯಾನ್ ಚಂದ್ ಇದನ್ನು ನಿರಾಕರಿಸಿದ್ರು. ರಾಮಾಯಣ ತಿಳಿಸೋ ಹಾಗೆ ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ, ತಾಯಿ ಮತ್ತು ತಾಯಿನಾಡು ಸ್ವರ್ಗಕ್ಕಿಂತ ಮಿಗಿಲು ಅಂತ. ಇವರಿಂದ ಸಿಗೋ ಆದರ್ಶ ದೇಶಪ್ರೇಮ. ದೇಶಪ್ರೇಮ ಒಳ್ಳೆಯದು, ಆದರೆ ತೀವ್ರ ರಾಷ್ಟ್ರೀಯತೆ ಸಲ್ಲದು ಅನ್ನೋದೇ ಇದರ ಆದರ್ಶವಾಗಿದೆ. ಸ್ವಾಮಿ ವಿವೇಕಾನಂದರವರ ಮಾತಿನಂತೆ ಕಬ್ಬಿಣದಂತಹ ಮಾಂಸಖಂಡಗಳು, ಉಕ್ಕಿನಂತಹ ನರಗಳು ಯಾರಿಗೂ ಜಗ್ಗದ ಪ್ರಚಂಡ ಇಚ್ಛಾಶಕ್ತಿ ನಿರ್ಮಾಣ ಮಾಡೋದೇ ಶಿಕ್ಷಣ. ಇಂತಹ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಕೊಡುಗೆ ನೀಡಿದವರಲ್ಲಿ ಒಬ್ಬರು ಸಾವಿತ್ರಿ ಬಾಪುಲೆಯವರು. ಅಂದಿನ ಕಾಲದಲ್ಲಿ ಧಾರ್ಮಿಕ ಕಟ್ಟುಪಾಡುಗಳ ಮಧ್ಯೆ ಮಹಿಳೆಯೊಬ್ಬಳು ಶಿಕ್ಷಕಿ ಆಗೋದಂದರೆ ಸುಲಭದ ಮಾತಾಗಿರಲಿಲ್ಲ. ಇವರು ದೇಶದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಹೆಣ್ಣು ಮಕ್ಕಳಿಗಾಗಿ ಪ್ರತ್ಯೇಕವಾದ ಶಾಲೆಯನ್ನು ನಿರ್ಮಿಸಿದರು. ಹಾಗೆ ಇವರಿಗೆ ಸಹಾಯ ಮಾಡಿದವರು ಇವರ ಪತಿಯಾದ ಜ್ಯೋತಿಬಾ ಪುಲೆಯವರು. ಪುಲೆ ದಂಪತಿಗಳು ಸುಮಾರು 18 ಪಾಠಶಾಲೆಗಳನ್ನ ಆರಂಭಿಸಿದರು. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅನ್ನೋ ಹಾಗೆ ಮಹಿಳೆಯರು ಮತ್ತು ಶಿಕ್ಷಣದ ಬಗೆಗೆ ಸಾವಿತ್ರಿಬಾ ಪುಲೆ ತೋರಿದ ಕಾಳಜಿಯೇ ಇವರ ಅತಿದೊಡ್ಡ ಆದರ್ಶವಾಗಿದೆ. ಇಂತಹ ಆದರ್ಶವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸಾರ್ಥಕತೆಯನ್ನು ಮರೀಬೇಕು. ಆದರ್ಶವಿಲ್ಲದ ಜೀವನ ದಿಕ್ಸೂಚಿ ಇಲ್ಲದ ಹಡಗಿನಂತೆ ಅನ್ನೋ ಹಾಗೆ ಆದರ್ಶ ವ್ಯಕ್ತಿಗಳ ಆದರ್ಶಗಳನ್ನು ನಮ್ಮ ಕೈಲಾದಷ್ಟು ಅಳವಡಿಸ್ಕೊಂಡು ಜೀವನವನ್ನು ಅರ್ಥಪೂರ್ಣಗೊಳಿಸ್ಕೋಬೇಕು. ವರ ಕವಿ ಬೇಂದ್ರೆಯವರು ಒಂದು ಸುನೀತದಲ್ಲಿ ತಿಳಿಸೋ ಹಾಗೆ, ಬಾನ್ ಹೊಗರಲುಂಟು ಮರ ಚಿಗುರಲುಂಟು ಬರಲುಂಟೆ ಸುಗ್ಗಿ ಮತ್ತೆ ಮುಳುಗಿರಲಿ ಮುಪ್ಪು ಚಿಂತನದಿ ತಾನು ಹರೆಯಕ್ಕೆ ಬೇರೆ ಹೊತ್ತೆ ಹರೆಯಕ್ಕೆ ಬೇರೆ ಹೊತ್ತೆ. ಇದರಲ್ಲಿ ನಿಸರ್ಗವನ್ನು ಮಾನವನ ಜೀವನಕ್ಕೆ ಹೋಲಿಸಿದ್ದಾರೆ. ಹೇಗಂದರೆ ಬಾನು ಎಂದರೆ ಆಕಾಶ, ಒಮ್ಮೆ ಕತ್ಲೆ ಆಗಿ ಮತ್ತೆ ಬೆಳಕಾಗ್ತದೆ. ಮರ ಒಮ್ಮೆ ಒಣಗಿ ಮತ್ತೆ ಚಿಗುರ್ತಿದೆ. ಆದರೆ ಮಾನವನ ಜೀವನದಲ್ಲಿ ಸುಗ್ಗಿ ಅಂತಂದರೆ ಯೌವನ ಮತ್ತೆ ಮತ್ತೆ ಬರಲು ಸಾಧ್ಯವಿಲ್ಲ. ಹಾಗೆ ಮುಪ್ಪಿನಲ್ಲಿ ಜೀವನ ಚಿಂತನದಿಂದ ಕಳಿಬೇಕಾದ್ರೆ ಹದಿಹರೆಯದಲ್ಲೇ ಒಳ್ಳೆಯ ಧ್ಯೇಯ ಇಟ್ಕೊಂಡು ಅದಕ್ಕೋಸ್ಕರ ಆಗಿ ಕಷ್ಟಪಡಬೇಕು ಅನ್ನೋದೇ ಇದರ ಆಶಯ. ಜೀವನದಲ್ಲಿ ಯಾವುದನ್ನೂ ಅಡಕವಾಗಿ ತೆಗೆದುಕೊಳ್ಳದೆ ಜೀವನ ಸವಕಳಿಯಾಗದೆ ಬೇರೆಯವರಿಗೆ ಪುಳಕಗೊಳಿಸುವ ಸಾಧನೆ ಮಾಡುವ ಸುಖ ಅಲ್ಲವೇ ಯವನ. ಇದನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಬೇಕು. ಜೀವನದಲ್ಲಿ ದೊಡ್ಡ ದೊಡ್ಡ ವಸ್ತು ಸಿಕ್ತು ಅಂತ ಅಂದಮೇಲೆ ಚಿಕ್ಕ ವಸ್ತುಗಳನ್ನ ಯಾವತ್ತೂ ಮರೀಬಾರದು. ಯಾಕಂದರೆ ಯಾವ ಸ್ಥಾನದಲ್ಲಿ ಸೂಜಿ ಕಾರ್ಯಕ್ಕೆ ಬರ್ತದೋ ಅಲ್ಲಿ ಕೊಡಲಿ ಕಾರ್ಯಕ್ಕೆ ಬರೋದಿಲ್ಲ. ಕೊನೆಯದಾಗಿ ಯುವ ಜನತೆಗೆ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವಕಾಶಗಳನ್ನು ಪಡೆಯುವವರು ಅದೃಷ್ಟವಂತರಾಗಿರ್ತಾರೆ, ಅವಕಾಶಗಳನ್ನು ರೂಪಿಸಿಕೊಳ್ಳುವವರು ಬುದ್ಧಿವಂತರಾಗಿರ್ತಾರೆ. ನನಗೆ ಒಂದು ಚಿಕ್ಕ ಆಸೆ ಏನಂದರೆ ಎಲ್ಲರೂ ಯುವ ಜನತೆ ಅಂತ ಅಲ್ಲ, ಚಿಕ್ಕ ಮಕ್ಕಳಿಂದ ಯುವಕರು ಎಲ್ಲರೂ ತಮ್ಮದೇ ಆದ ಒಂದು ಬುದ್ಧಿವಂತಿಕೆಯಿಂದ ತಮ್ಮನ್ನು ತಾವು ಗುರುತಿಸ್ಕೋಬೇಕು. ಅದಕ್ಕೆ ಎಲ್ಲರೂ ಬುದ್ಧಿವಂತರಾಗಬೇಕು, ಈ ದೇಶದ ಆಸ್ತಿ ಆಗಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಿದ್ದೇನೆ. ಯುವ ಜನಾಂಗಕ್ಕೆ ಪ್ರೇರಕವಾಗಿ ನಿಂತಿರ್ತಕ್ಕಂಥ ಹಾಗೇನೆ ನಮ್ಮ ಭಾರತದ ಹೆಮ್ಮೆಯ ವಿವೇಕಾನಂದರ ತತ್ವಾದರ್ಶಗಳು, ಹಾಗೇನೆ ಪ್ರಥಮ ಮಹಿಳಾ ಶಿಕ್ಷಕಿ ಎಂದೇ ಖ್ಯಾತರಾದ ಮತ್ತು ಎಲ್ಲರಿಗೂ ಪ್ರೇರಕವಾದ ಸಾವಿತ್ರಿಬಾಯಿ ಪುಲೆ ಇವರ ಆದರ್ಶಗಳಂತ ಹೇಳಿದರು ವಾರಿಧಿ ಅವರಿಗೆ ಧನ್ಯವಾದಗಳು. ಇನ್ನು ಮೇಕ್ ಇನ್ ಇಂಡಿಯಾ, ಸ್ಕಿಲ್ ಇಂಡಿಯಾ ಮುಂದಿನ ಜನಾಂಗದ ಆಯ್ಕೆಗಳು, ಅವಕಾಶಗಳು ಈ ಕುರಿತು ಮಾತನಾಡಲು ಬರ್ತಾ ಇದ್ದಾರೆ ದ್ವಿತೀಯ ಪಿಯುಸಿ ಕಲಾ ವಿಭಾಗದ ವಿದ್ಯಾರ್ಥಿ ಹನುಮಂತ ಎ ಅವರು. ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹನುಮಂತ. ನಾನು ವಿಜಯನಗರ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ದ್ವಿತೀಯ ಪಿ ಯು ಸಿ ಕಲಾ ವಿಭಾಗದಲ್ಲಿ ಅಭ್ಯಾಸ ಮಾಡುತ್ತಿದ್ದೇನೆ. ಇಂದು ನನ್ನ ವಿಷಯ ಮೇಕ್ ಇನ್ ಇಂಡಿಯಾ, ಸ್ಕಿಲ್ ಇಂಡಿಯಾ ಮುಂದಿನ ಜನಾಂಗದ ಆಯ್ಕೆಗಳು, ಅವಕಾಶಗಳು. ಇತ್ತೀಚಿನ ದಿನಗಳಲ್ಲಿ ಈ ಪದಗಳನ್ನು ನಾವು ಕೇಳಿರ್ತೇವೆ, ಮೇಕ್ ಇನ್ ಇಂಡಿಯಾ, ಸ್ಕಿಲ್ ಇಂಡಿಯಾ, ಆತ್ಮನಿರ್ಭರ್ ಭಾರತ್. ಈ ಎಲ್ಲ ಪದಗಳ ಮೂಲ ರೂಪವೇ ಸ್ವದೇಶಿ ಆಂದೋಲನ. ಸ್ವತಂತ್ರ ಪೂರ್ವದಲ್ಲಿ ಸ್ವದೇಶಿ ಆಂದೋಲನವನ್ನು ಮಹಾತ್ಮ ಗಾಂಧೀಜಿಯವರು ಪ್ರಾರಂಭಿಸಿದರು. ಸ್ವದೇಶಿ ಆಂದೋಲನವನ್ನು ಪ್ರಾರಂಭಿಸಲು ಮಹಾತ್ಮ ಗಾಂಧಿಯ ಉದ್ದೇಶ ಇಂಗ್ಲೆಂಡಿನಲ್ಲಾದಂತಹ ಕೈಗಾರೀಕರಣ ಕ್ರಾಂತಿ. ಈ ಸ್ವದೇಶಿ ಆಂದೋಲನ ಭಾರತದಾದ್ಯಂತ ವಿಸ್ತರಿಸಿದರೂ ಸಹ ಇದಕ್ಕೆ ಸೂಕ್ತ ಪ್ರತಿಕ್ರಿಯೆ ಸಿಗದ ಕಾರಣ ಮಹಾತ್ಮ ಗಾಂಧೀಜಿಯವರು ದುಃಖದಿಂದ ಒಂದು ಮಾತನ್ನು ಹೇಳುತ್ತಾರೆ, ನಾನು ದೇಶದ ಜನರಲ್ಲಿ ಮೊಳಕಾಲೂರಿ ರೊಟ್ಟಿ ಬೇಡಿದೆ, ಆದರೆ ನನಗೆ ದೊರೆತದ್ದು ಕಲ್ಲು ಅಂತ. ನಂತರದ ದಿನಗಳಲ್ಲಿ ಈ ಸ್ವದೇಶಿ ಚಳುವಳಿ 1990ರ ದಶಕದ ಮಧ್ಯಭಾಗದಲ್ಲಿ ತೀವ್ರ ಸ್ವರೂಪವನ್ನು ಪಡೆಯಿತು. 1990ರ ದಶಕದಲ್ಲಿ ಆಗಾಗಲೇ ಭಾರತಕ್ಕೆ ಕಾಲಿಡುತ್ತಿದ್ದ ಮತ್ತು ಆಗಾಗಲೇ ಭಾರತದಲ್ಲಿ ಬೇರೂರಿದ್ದ ವಿದೇಶಿ ಕಂಪನಿಗಳ ವಿರುದ್ಧ ರಾಜೀವ್ ದೀಕ್ಷಿತ್ ಎಂಬ ಸ್ವದೇಶಿ ಹರಿಕಾರನು ಹೋರಾಟವನ್ನು ಮಾಡಿದನು. ಇವರು ಸ್ವದೇಶಿ ಹರಿಕಾರರು. ಇವರು ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡವರಾಗಿ ಇಡೀ ಭಾರತದಾದ್ಯಂತ ಸುತ್ತಾಡಿ ದೇಶದ ಜನತೆಗೆ ಸ್ವದೇಶ ಆಂದೋಲನದ ಬಗ್ಗೆ ಅರಿವನ್ನು ಮೂಡಿಸಿದವರು. ನಂತರದ ದಿನಗಳಲ್ಲಿ ಮಾನ್ಯ ಗೌರವನೀತ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ದಾಮೋದರ ದಾಸ್ ಮೋದಿಯವರು 2014 ಸೆಪ್ಟೆಂಬರ್ 24ರಂದು ಈ ಯೋಜನೆಯನ್ನು ಪ್ರಾರಂಭಿಸಿದರು. ಈ ಯೋಜನೆಯ ಮುಖ್ಯ ಉದ್ದೇಶ ಉದ್ಯೋಗಾವಕಾಶಗಳನ್ನು ಕಲ್ಪಿಸುವುದು, ಬಡತನವನ್ನು ನಿರ್ಮೂಲನೆ ಮಾಡುವುದು, ವಿದೇಶಿ ಹೂಡಿಕೆಯನ್ನು ಭಾರತ ಆಕರ್ಷಿಸುವುದು. ಇದರ ಮೂರು ಮೂಲಭೂತ ಅವಶ್ಯಕತೆಗಳು. ಮೊದಲಿಗೆ ಬಡತನ. ಭಾರತದಲ್ಲಿ ಬಡತನದ ಪ್ರಮಾಣ 2005ರಲ್ಲಿ 54.7%, ಆದರೆ 2015-16ನೇ ಸಾಲಿನಲ್ಲಿ ಭಾರತದ ಬಡತನ 27.9%. ಇದಕ್ಕೆ ಮೂಲ ಕಾರಣವೆಂದರೆ ಅದೇ ನಮ್ಮ ಮೇಕ್ ಇನ್ ಇಂಡಿಯಾ ಯೋಜನೆ. ತದನಂತರದಲ್ಲಿ ನಿರುದ್ಯೋಗ. ನಿರುದ್ಯೋಗದ ಸಮಸ್ಯೆ ಭಾರತದಲ್ಲಿ ಹೇರಳವಾಗಿ ಕಾಡ್ತಾ ಇದೆ ಅಂತ ನಾವು ಪಠ್ಯಪುಸ್ತಕಗಳಲ್ಲಿ ಸಮೂಹ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. ಭಾರತದಲ್ಲಿನ ಜನಸಂಖ್ಯೆ, ಭಾರತದಲ್ಲಿನ ಯುವ ಸಮೂಹ ಇಲ್ಲೇ ವಿದ್ಯಾಭ್ಯಾಸವನ್ನು ಮಾಡಿ ದುಬಾಯಿ, ಸೌದಿ ಅರೇಬಿಯಾ, US ಅಂತ ರಾಷ್ಟ್ರಗಳಿಗೆ ಮಾರು ಹೋಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಭಾರತದಲ್ಲಿರುವಂತಹ ನಿರುದ್ಯೋಗ ಪ್ರಮಾಣ. ಈ ನಿರುದ್ಯೋಗ ಪ್ರಮಾಣವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಮಾನ್ಯ ಘನ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತಂದಿತು. ನಂತರದ ದಿನಗಳಲ್ಲಿ ಭಾರತದಲ್ಲಿನ ಕೈಗಾರಿಕೆಯನ್ನು ಹೆಚ್ಚಿಸುವುದು. ಭಾರತದಲ್ಲಿ 1970ರ ದಶಕದಲ್ಲಿ 1962ರ ದಶಕದಲ್ಲಿ ಭಾರತ ಚೀನಾ ಮತ್ತು ಪಾಕಿಸ್ತಾನಗಳೊಂದಿಗೆ ಯುದ್ಧ ಮಾಡುವ ಸಂದರ್ಭದಲ್ಲಿ ನಮಗೆ ನಮ್ಮ ಸ್ವದೇಶಿ ಯುದ್ಧೋಪಕರಣಗಳು, ಮದ್ದುಗುಂಡುಗಳು ಇರದ ಕಾರಣ ಭಾರತ ಚೀನಾದೊಂದಿಗೆ ಯುದ್ಧದಲ್ಲಿ ಸೋಲನುಭವಿಸಿದೆ. ಆ ಅನುಭವದ ಪ್ರತೀಕಾರಕ್ಕಾಗಿ ಭಾರತ ಇಂದು ತೇಜಸ್ ಆಗಿರ್ಬೋದು, ಅಭಯ ಆಗಿರ್ಬೋದು ಮುಂತಾದ ಯುದ್ಧೋಪಕರಣಗಳನ್ನು ತಯಾರಿಸಿ ಇಡೀ ಆಧುನಿಕ ಜಗತ್ತಿಗೆ ಒಂದು ಸಶಸ್ತ್ರ ರಾಷ್ಟ್ರವಾಗಿ ಭಾರತ ಬೆಳೆದಿದೆ ಎನ್ನುವುದಕ್ಕೆ ಮೂಲ ಕಾರಣವೇ ಮೇಕ್ ಇನ್ ಇಂಡಿಯಾ ಯೋಜನೆ. ಭಾರತ ಇಂದು ಮೇಕ್ ಇನ್ ಇಂಡಿಯಾ ಯೋಜನೆ ಇಷ್ಟು ಪ್ರಬಲಗೊಳ್ಳಲು ಕಾರಣವೇನೆಂದರೆ ಭಾರತದಲ್ಲಿರುವಂತಹ ಯುವ ಸಮೂಹ. ಭಾರತದಲ್ಲಿ ಸುಮಾರು 17.5% ಅಂದರೆ ಜಾಗತಿಕವಾಗಿ ಜನಸಂಖ್ಯೆಯನ್ನು ನಾವು ಗಣನೆಗೆ ತೆಗೆದುಕೊಂಡಾಗ ಭಾರತದ ಕೊಡುಗೆ 17.5% ಇಷ್ಟೆಲ್ಲ ಜನಸಂಖ್ಯೆ ಇರುವ ಭಾರತದಲ್ಲಿ ವಿದೇಶಕ್ಕೆ ಹೋಗಿ ಅಲ್ಲಿ ನೆಲೆಸಿ ಆ ದೇಶವನ್ನು ಉದ್ಧಾರ ಮಾಡುವ ಬದಲಾಗಿ ಭಾರತದಲ್ಲಿಯೇ ನೆಲೆಸಿ ನಮ್ಮ ಮಾತೃಭೂಮಿಯನ್ನು ನಾವು ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಯುವುದು ತುಂಬ ಅವಶ್ಯಕವಾದಂತಹ ಉದ್ದೇಶಪೂರ್ವಕವಾದದ್ದು. ನಂತರದಲ್ಲಿ ಸ್ಕಿಲ್ ಇಂಡಿಯಾ, ಪ್ರತಿಯೊಬ್ಬ ಮನುಷ್ಯನಿಗೂ ಸ್ಕಿಲ್ ಅವಶ್ಯಕವಾಗಿರುತ್ತದೆ. ಅದು ಇತ್ತೀಚಿನ ದಿನಗಳಲ್ಲಿ ಯಥೇಚ್ಛವಾಗಿ ಅದು ಕಂಡುಬರ್ತಾ ಇದೆ. ನಾವು ಡಿಗ್ರಿಗಳಾಗಿರ್ಬೋದು, ಪದವಿಗಳಾಗಿರ್ಬೋದು, ಕೋರ್ಸ್ಗಳಾಗಿರ್ಬೋದು, ಇದರಿಂದ ಯಾವುದರಿಂದ ಉಪಯೋಗ ಇಲ್ಲ. ಯಾವ ವ್ಯಕ್ತಿ ಹತ್ರ ಕೌಶಲ್ಯ ಇರುತ್ತೋ ಆ ವ್ಯಕ್ತಿ ಜೀವನದಲ್ಲಿ ಮುಂದೆ ಬರ್ತಾನೆ ಅನ್ನುವುದು ಈಗಿನ ಜನಾಂಗದ ಆಶಯವಾಗಿದೆ. ಒಂದು ಸಣ್ಣ ಸ್ಟೋರಿ ಹೇಳಲು ಬಯಸ್ತಾನೆ. ಇದನ್ನು ಸ್ಟೋರಿ ಅನ್ನೋದಕ್ಕಿಂತ ವಿದ್ಯಾರ್ಥಿಗಳ ದೈನಂದಿನ ಜೀವನದ ಸಂದರ್ಭ ಅಂತ ಅನ್ಬೋದು. ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿ ಇಂಜಿನಿಯರಿಂಗ್ನಲ್ಲಿ ಡಿಸ್ಟಿಂಕ್ಷನಲ್ಲಿ ಪಡೆದು ಇಂಟರ್ವ್ಯೂಗೆ ಹೋದಾಗ ಇಂಟರ್ವ್ಯೂ ಅವರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ನಿನಗೆ ನಾವು ಈ ಕಂಪ್ನಿಯಲ್ಲಿ ಯಾಕೆ ಅವಕಾಶವನ್ನು ಕೊಡಬೇಕು ಅಂತ. ವಿದ್ಯಾರ್ಥಿಗೆ ಅದು ಇದು ಒಂದು ತರಲೆ ಪ್ರಶ್ನೆ ಅಂತ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ಪ್ರಶ್ನೆಗೆ ಉತ್ತರ ಹೇಳದೆ ಬಂದುಬಿಡ್ತಾನೆ. ಆದರೆ ಆ ಇಂಟರ್ವ್ಯೂ ಅವರು ಕೇಳಿದಂಥ ಪ್ರಶ್ನೆಯನ್ನು ಕೆಲವೊಂದಿಷ್ಟು ತಜ್ಞರ ಹತ್ರ ಅಥವಾ ಕೆಲವೊಂದಿಷ್ಟು ತಿಳಿದವ್ರ ಹತ್ರ ಹೋಗಿ ಕೇಳ್ತಾನೆ. ಇದು ತರಲೆ ಪ್ರಶ್ನೆ ಅಲ್ವೇನ್ರಿ? ಇದೇ ಆ ತರಲೆ ಪ್ರಶ್ನೆಯೋ? ಇದು ನಿಜವಾದ ಪ್ರಶ್ನೆ, ಇದು ಜ್ಞಾನಾತ್ಮಕವಾದಂಥ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ನಿನ್ನ ತಾಳ್ಮೆಯನ್ನು ಪರೀಕ್ಷೆ ಮಾಡುವ ಸಲುವಾಗಿ ಅವರು ಕೇಳಿದ್ದಾರೆ. ಈ ಪ್ರಶ್ನೆಗೆ ನಿನ್ನ ಉತ್ತರ ಏನಿರ್ಬೋದು ನೀನು ಯೋಚಿಸು ಅಂತ ಹೇಳ್ತಾರೆ. ಕೆಲವೊಂದಿಷ್ಟು ದಿನ ಆದಮೇಲೆ ಆ ಇಂಜಿನಿಯರಿಂಗ್ ವಿದ್ಯಾರ್ಥಿ ಯೋಚಿಸ್ತಾನೆ, ಈ ಪ್ರಶ್ನೆಗೆ ಉತ್ತರ ಇಷ್ಟೇ, ನನ್ನಲ್ಲಿರುವಂತಹ ಕೌಶಲ್ಯ, ನನ್ನಲ್ಲಿರುವಂತಹ ಜ್ಞಾನ ನಿಮ್ಮ ಕಂಪನಿಗೆ ಪೂರಕವಾದದ್ದು, ಆದ ಕಾರಣ ನೀವು ನಿಮ್ಮ ಕಂಪನಿಗೆ ನನ್ನನ್ನು ನೇಮಿಸಿಕೊಳ್ಳಬೇಕು ಎಂಬುದು ಇದರ ಉತ್ತರವಾಗಿರುತ್ತದೆ. ಇಷ್ಟೇ ಉತ್ತರಕ್ಕೆ ಅವರು ಹೊರಗೆ ಬಂದ್ಬಿಡ್ತಾರೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಡಿಗ್ರಿಗಳೇ ನಿಜವಾದ ಜ್ಞಾನ ಅನ್ನುವುದನ್ನು ಹೋಗಲಾಡಿಸಲು ಮಾನ್ಯ ರಾಜ್ಯ ಸರ್ಕಾರ ಮತ್ತು ಮಾನ್ಯ ಕೇಂದ್ರ ಸರ್ಕಾರಗಳು, ರಾಜ್ಯ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ, ಕೇಂದ್ರ ಸರ್ಕಾರ ಕೌಶಲ್ಯ ಅಭಿವೃದ್ಧಿ ನಿಗಮ ಎಂಬ ಎರಡು ವಿವಿಧ ಯೋಜನೆಗಳನ್ನು ಜಾರಿಗೆ ತಂದಿದೆ. ಆ ಯೋಜನೆಗಳನ್ನು ನಾವು ಸದುಪಯೋಗಪಡಿಸಿಕೊಳ್ಳಬೇಕು. ಒಂದು ಕಡೆ ರಾಷ್ಟ್ರಕವಿ ಕುವೆಂಪು ಅವರು ಒಂದು ಮಾತನ್ನು ಹೇಳ್ತಾರೆ, ಅವಶ್ಯಕತೆಗಳು ಬಂದು ಬಾಗಿಲು ಬಡೆದಾಗಲೂ ಒಳಕರೆದು ತೆರೆದೇ ನಿದ್ರಿಸುತ್ತಲಿರುವವರು ಸಾಧನೆಯ ಪಥದಿಂದ ವಿಮುಖರಾಗಿರುತ್ತಾರೆ ಎಂಬ ಮಾತನ್ನು. ಅವಶ್ಯಕತೆಗಳು ಇತ್ತೀಚಿನ ದಿನಗಳಲ್ಲಿ ತುಂಬ ಜಾಸ್ತಿ ಆಗಿದ್ದಾವೆ, ಆದರೆ ಅವಶ್ಯಕತೆಗಳನ್ನು ಸದುಪಯೋಗಪಡಿಸಿಕೊಳ್ಳುವ ಮನಸ್ಥಿತಿ ಇಂದಿನ ಯುವಜನತೆಗೆ ಇಲ್ಲ ಎನ್ನುವುದು ನನ್ನ ಇದಾಗಿದೆ. ಆದ ಕಾರಣ ಆ ಅವಶ್ಯಕತೆಗಳನ್ನು ನಾವು ಪೂರೈಸಿಕೊಳ್ಳಬೇಕು ಎಂದು ಹೇಳುತ್ತಾ ಕೊನೆಗೆ ಒಂದು ಮಾತನ್ನು ಹೇಳ್ತೇನೆ. ಸಾಮ್ರಾಜ್ಯವು ನಿನ್ನದಲ್ಲ, ಸನ್ಮಾನವೂ ನಿಮಗಲ್ಲ, ಸೃಷ್ಟಿಕರ್ತನೇ ಸೃಷ್ಟಿಯೇ ನೀನೊಬ್ಬನೇ ಅಲ್ಲ, ಸಮ್ಮತಿಸಿ ಸಲುಹಿತನು ಸಕಲವೆಲ್ಲವನೊಲ್ಲಬ, ಸಹಮತದ ಬಾಳಿ ಬದುಕಬೇಕು ಒಂದಾಗಿ ಎಲ್ಲ, ಆಗುವುದೆಲ್ಲವೂ ಆಗಲಿ ಬರುವುದೆಲ್ಲವೂ ಬರಲಿ, ಅಂದವರು ಅರಿತಿಲ್ಲ ಅನುಮಾನಕ್ಕೆ ಔಷಧಿ ಇಲ್ಲ, ಅಲ್ಪರ ಅರಿವಿರದ ಅನಿಸಿಕೆಗಳಿಗೆ ಅರ್ಥವೇ ಇಲ್ಲ, ಅಜರಾಮರವಾಗಿ ಉಳಿಯಲು ನಾವು ಇಲ್ಲಿ ಬಂದಿಲ್ಲ ಅಂತ ಹೇಳ್ತಾ ಎಲ್ಲರೂ ಸಂತೋಷದಿಂದ ಇರೋಣ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಮೇಕ್ ಇನ್ ಇಂಡಿಯಾ, ಜೈ ಸ್ವದೇಶಿ. ಕೇಂದ್ರ ಸರ್ಕಾರದ ಯೋಜನೆಗಳಾದ ಮೇಕ್ ಇನ್ ಇಂಡಿಯಾ, ಸ್ಕಿಲ್ ಇಂಡಿಯಾ, ಈ ಆಯ್ಕೆಗಳನ್ನು ಸದೃಢವಾಗಿ ಸಮರ್ಥವಾಗಿ ಬಳಸಿಕೊಂಡ್ರೆ ಯುವ ಜನಾಂಗಕ್ಕೆ ವಿಪುಲವಾದ ಅವಕಾಶಗಳು ಸಿಗಲಿವೆ ಅಂತ ಹೇಳಿ ತುಂಬ ಉತ್ತಮವಾಗಿ ಮಾತನಾಡಿರತಕ್ಕಂಥ ಹನುಮಂತ ಅವರಿಗೆ ಧನ್ಯವಾದಗಳು. ವಿಜಯನಗರ ಕಾಲೇಜಿನ ಪದವಿ ವಿಭಾಗದಿಂದ ವಿದ್ಯಾರ್ಥಿಗಳು ಮಾತನಾಡಲಿಕ್ಕೆ ಬಂದಿದ್ದಾರೆ. ಆತ್ಮೀಯರೇ, ವರಕವಿ ದರಾ ಬೇಂದ್ರೆ ಅವರು ಹೀಗೆ ಹೇಳ್ತಾರೆ, ಸ್ತ್ರೀ ನಡೆದಾಡುವ ಭೂಮಿ ಅಂತ. ಯಾಕಪ್ಪ ಇದು ಹೇಳ್ತಾ ಇದ್ದೀನಿ ಅಂತ ಅನ್ಕೊಂತಿದ್ದೀರಾ? ಈಗ ಹೊಸ ಅವಳು, ಭವಿಷ್ಯದ ಸಶಕ್ತ ಸ್ತ್ರೀ ಸಂವೇದನೆ, ಈ ಕುರಿತು ನಮ್ಮ ಶಿಲ್ಪಾ ಅವರು ಏನ್ ಮಾತಾಡ್ತಾರೆ ತಿಳ್ಕೊಳಕಂತರೂ ನನಗಂತರೂ ತುಂಬಾ ಕ್ಯೂರಿಯಾಸಿಟಿ ಇದೆ. ನಿಮಗೂ ಕ್ಯೂರಿಯಾಸಿಟಿ ಇದೆ ಅಲ್ಲ? ಹಾಗಿದ್ರೆ ಬನ್ನಿ, ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಶಿಲ್ಪಾ ಅವರನ್ನ. ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿಲ್ಪಾ. ನಾನು ವಿಜಯನಗರ ಮಹಾವಿದ್ಯಾಲಯದಲ್ಲಿ ಬಿ ಎ ಪದವಿಯ ಅಂತಿಮ ವರ್ಷದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀನಿ. ಇವತ್ತು ನಾನು ಮಾತಾಡ್ತಾ ಇರೋ ಟಾಪಿಕ್ ಹೊಸ ಅವಳು, ಭವಿಷ್ಯದ ಸಶಕ್ತ ಸ್ತ್ರೀ ಸಂವೇದನೆ ಅಂತ. ಅದನ್ನು ಮಾತಾಡೋಕ್ಕೂ ಮುಂಚೆ ಸ್ತ್ರೀ ಬಗ್ಗೆ ನಾನೊಂದಿಷ್ಟು ಹೇಳ್ತೀನಿ. ಸ್ತ್ರೀ ಆದಿಯ ಮೂಲ, ಸೃಷ್ಟಿಯ ಪ್ರತಿಯೊಂದು ಹಂತದ ಮೊದಲು ಸ್ತ್ರೀ. ಒಬ್ಬ ತಾಯಿಯಾಗಿ, ತಂಗಿಯಾಗಿ, ಸಹೋದರಿಯಾಗಿ, ಹೆಂಡತಿಯಾಗಿ, ಅಜ್ಜಿಯಾಗಿ, ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಕಾಣ್ತಕ್ಕಂಥವಳು ಸ್ತ್ರೀ. ಈ ಸ್ತ್ರೀ ರಾಮಾಯಣದ ಕಾಲದಲ್ಲಿ ಸೀತೆಯಿಂದ ಹಿಡಿದು ಮಹಾಭಾರತ ಕಾಲದ ದ್ರೌಪದಿಯವರೆಗೂ ಕೂಡ ಸ್ತ್ರೀ ವೇದನೆಯನ್ನು ಅನುಭವಿಸ್ತಾ ಬಂದಿದ್ದಾಳೆ. ಇಂತಹ ಸ್ತ್ರೀ ತನ್ನನ್ನು ತಾನು ಸಂವೇದನೆಗೊಳಿಸ್ಕೊಂಡು ಸಶಕ್ತಳಾಗಿ ಇಂದು ಬಂದಿದ್ದಾಳೆ. ಯಾವ ರೀತಿಯಾಗಿ ಅವಳು ಸಶಕ್ತಳಾಗಿದ್ದಾಳೆ ಅಂದರೆ, ಯತ್ರ ನಾರಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳಿ ಒಂದು ಮಾತಿದೆ. ಅಂದರೆ ಎಲ್ಲಿ ಸ್ತ್ರೀಯರಿಗೆ ಗೌರವವನ್ನು ಕೊಡ್ತೀವೋ ಅಲ್ಲಿ ಅಲ್ಲಿ ದೇವತೆಗಳು ನೆಲೆಸ್ತಾರೆ ಅಂತ. ಅದೇ ತರಹ ನಮ್ಮ ಸ್ತ್ರೀಯನ್ನ ಕೆಳಮಟ್ಟದಲ್ಲಿಯೂ ಕೂಡ ನೋಡಿದಂತಹ ದಿನಗಳು ಕೂಡ ಇದ್ವು. ನಿಮ್ಗೆಲ್ಲರಿಗೂ ಗೊತ್ತು, ನಮ್ಮ ಇತಿಹಾಸದ ಪುರಾತನ ಗ್ರಂಥವಾದಂತಹ ಮನುಸ್ಮೃತಿಯಲ್ಲಿ ಒಬ್ಬ ಸ್ತ್ರೀ ಬಾಲ್ಯಾವ್ಯವಸ್ಥೆಯಲ್ಲಿ ತಂದೆಯ ಆಶ್ರಯದಲ್ಲಿ ಇರ್ತಾಳೆ, ಯೌವನದಲ್ಲಿ ಗಂಡನ ಆಶ್ರಯದಲ್ಲಿ ಇರ್ತಾಳೆ, ವೃದ್ಧಾಪ್ಯದಲ್ಲಿ ಅವಳು ಮಗನ ಆಶ್ರಯದಲ್ಲಿ ಇರ್ತಾಳೆ. ಅಂದ್ರೆ ಸ್ತ್ರೀ ಯಾವಾಗಲೂ ಕೂಡ ಪರಾವಲಂಬಿಯಾಗಿ ಜೀವನವನ್ನ ಸಾಗಿಸ್ತಾಳೆ, ಯಾವತ್ತೂ ಕೂಡ ಸ್ವತಂತ್ರ ಆಗೋದಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಆದ್ರೆ ಇವತ್ತು ಸಮಾಜ ಬದಲಾಗಿದೆ, ತೊಟ್ಟಿಲನ್ನ ತೂಗ್ತಕ್ಕಂತಹ ಕೈ ಇಡೀ ದೇಶವನ್ನೇ ಆಳುತ್ತೆ ಅಂತ. ಯಾವುದೇ ಒಂದೇ ಕ್ಷೇತ್ರಕ್ಕೆ ಮಾತ್ರ ಅವರು ಸೀಮಿತವಾಗಿಲ್ಲ, ರಾಜಕೀಯ ಅಂತೀರ ಅಲ್ಲೂ ಇದ್ದಾರೆ, ಸಾಮಾಜಿಕ ಕ್ಷೇತ್ರದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ, ಕ್ರೀಡಾ ಕ್ಷೇತ್ರದಲ್ಲಿ, ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಮಹಿಳೆ ತನ್ನದಾದಂಥ ಸ್ಥಾನಮಾನವನ್ನು ಮೂಡಿಸಿದ್ದಾಳೆ. ನಮ್ಗೆಲ್ಲರಿಗೂ ಗೊತ್ತು, ನಮ್ಮ ದೇಶದ ಧೀಮಂತ ನಾಯಕಿ ಉಕ್ಕಿನ ಮಹಿಳೆ ಅಂತೇಳಿ ಪ್ರಸಿದ್ಧವಾಗಿರ್ತಕ್ಕಂಥವ್ರು ಇಂದಿರಾ ಗಾಂಧಿಯವರು. ಅವರು ಒಬ್ಬ ಸ್ತ್ರೀ ಆಗಿದ್ರೂ ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಯಾವ ಪುರುಷನಿಗೂ ಕೂಡ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಆಡಳಿತವನ್ನು ಮಾಡಿದಂತಹ ಹೆಮ್ಮೆ ಅವರಿಗಿದೆ. ನಮ್ಮ ದೇಶದ ರಾಷ್ಟ್ರಪತಿಯಾಗಿ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಅವರು ಕೆಲಸವನ್ನು ಮಾಡಿದ್ದಿದೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅಷ್ಟೇ ಅಲ್ಲ, ಅವರು ರಾಜ್ಯಪಾಲರಾಗಿಯೂ ಕೂಡ ಕೆಲಸವನ್ನು ಮಾಡಿದ್ದಾರೆ, ವಿದೇಶಿ ರಾಯಭಾರಿಗಳಾಗಿಯೂ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಕ್ರೀಡೆ ಅಂತೀರಾ, ಹೆಣ್ಮಕ್ಳು ಅಲ್ಲಿಯೂ ಕೂಡ ತಮ್ಮ ಛಾಪನ್ನ ಮೂಡಿಸಿದ್ದಾರೆ. ಮೇರಿ ಕೋಮ್ ನಮ್ಮೆಲ್ಲರಿಗೂ ಗೊತ್ತು, ಬಾಕ್ಸಿಂಗ್ ಕ್ಷೇತ್ರದಲ್ಲಿ ಭಾರತಕ್ಕೆ ಬಂಗಾರದ ಪದಕವನ್ನ ತಂದುಕೊಟ್ಟಂತಹ ಮೊದಲ ಮಹಿಳೆ ಅವರು. ಹಿಂದಿನ ಕಾಲದಲ್ಲಿ ಚಿನ್ನದ ಹುಡುಗಿ ಅಂದ್ರೆ ಪಿಟಿ ಉಷಾ ಅಷ್ಟೇನೋ ಅಂತ, ಆದ್ರೆ ಇವತ್ತು ಪಿವಿ ಸಿಂಧು ಅವರು ಇದ್ದಾರೆ. ಇನ್ನು ಅದೇ ರೀತಿಯಾಗಿ ಕ್ರಿಕೆಟ್ ಅಲ್ಲಿ ಮಿಥಾಲಿ ರಾಜ್ ನಮ್ಗೆಲ್ಲರಿಗೂ ಗೊತ್ತು, ಅವರು ನಮ್ಮ ಭಾರತದ ಕ್ರಿಕೆಟ್ ತಂಡದ ನಾಯಕಿಯಾಗಿಯೂ ಕೆಲಸವನ್ನ ಮಾಡಿದ್ರು. ಡಬಲ್ ಸೆಂಚುರಿ ಏನ್ ಪುರುಷರು ಮಾತ್ರ ಸಾಧ್ಯಪ್ಪ ಅನ್ನೋಂತ ಒಂದು ಕಾನ್ಸೆಪ್ಟ್ ಏನಿತ್ತು, ಅದನ್ನ ತೆಗೆದು ಹಾಕಿ ಡಬಲ್ ಸೆಂಚುರಿಯನ್ನ ಮಾಡಿದಂತಹ ಹೆಮ್ಮೆಯು ಕೂಡ ಅವರಿಗಿದೆ. ಇನ್ನು ಅರುಣಿಮಾ ಸಿನ್ಹಾ ಅಂತೇಳಿ ಇದ್ದಾರೆ, ಅವರು ನಮ್ಮ ಭಾರತದ ಹೆಣ್ಮಗಳು, ಮೌಂಟ್ ಎವರೆಸ್ಟ್ ಅನ್ನ ಏರಿ ಸಾಧನೆಯನ್ನ ಮಾಡಿದ್ದಾರೆ. ಆಟೋದಿಂದ ಹಿಡಿದು ಅಂತರಿಕ್ಷ ಓಡಿಸೋವರೆಗೂ ಕೂಡ ಮಹಿಳೆಯರು ಇದ್ದಾರೆ. ಇನ್ನು ಶೀಲಾ ದ್ರಾವ್ಯ ಅಂತ ಹೇಳಿ ಹೆಣ್ಣುಮಗಳು, ಇವರು ಭಾರತದಲ್ಲಿ ಆಟೋ ಓಡಿಸಿದಂತಹ ಮೊದಲ ಹೆಣ್ಣುಮಗಳು. ಅದೇ ರೀತಿಯಾಗಿ ಕಲ್ಪನಾ ಚಾವ್ಲಾ ಅಂತರಿಕ್ಷ ಯಾನವನ್ನು ಮಾಡಿದಂತಹ ಮಹಿಳೆ ಅವರು. ಇನ್ನು ಇವತ್ತೇನು ನಾವು ಮೆಟ್ರೋ ಯುಗ ಅಂತ ಹೇಳಿ ಕರಿತಾ ಇದ್ದೀವಿ, ಆ ಮೆಟ್ರೋದಲ್ಲಿಯೂ ಕೂಡ ಹೆಣ್ಣು ಮಕ್ಕಳ ಪಾಲ್ಗೊಳ್ಳುವಿಕೆಯನ್ನು ನಾವು ನೋಡ್ಬೋದು. ಏಕ್ತಾ ಕಪೂರ್ ಈ ಹೆಸರನ್ನ ನೀವು ಬಹುಶಃ ಕೇಳಿರ್ತೀರಾ. ಇವತ್ತು ನೀವೇನು ಸೀರಿಯಲ್ಸ್ ಅಂತ ಹೇಳಿ ಟ್ರೆಂಡನ್ನು ಸೆಟ್ ಮಾಡಿಕೊಟ್ಟಂಥವರೇ ಅವರು. ಅಷ್ಟೇ ಅಲ್ಲ, ಡಾಕ್ಟರ್ ಪಾರ್ವತಮ್ಮ ರಾಜ್ಕುಮಾರ್ ಅವರು, ಅವರು ಎಷ್ಟೋ ಚಲನಚಿತ್ರಗಳ ನಿರ್ಮಾಪಕರಾಗಿ ಕೆಲಸವನ್ನು ಮಾಡಿದ್ದಾರೆ. ಇನ್ನು ನ್ಯಾಯಾಂಗ ಕ್ಷೇತ್ರದಲ್ಲಿ ನ್ಯಾಯಮೂರ್ತಿಗಳಾದಂತಹ ಫಾತಿಮಾ ಬೀಬಿ ಅಂತಕ್ಕಂಥವ್ರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶೆಯಾಗಿ ಕೆಲಸವನ್ನು ಮಾಡಿದರು. ಬಹುಶಃ ನಮ್ಮ ಕಾಲೇಜಿನಲ್ಲೇ ನೋಡೋದಾದರೆ ಇಲ್ಲಿ ಇರ್ತಕ್ಕಂತಹ ಮಹಿಳಾ ಸ್ಟಾಪ್ ಅವರು ಕೂಡ ಗಣನೀಯವಾದಂತಹ ಸಂಖ್ಯೆಯಲ್ಲೇ ಇದ್ದಾರೆ. ಸೊ ಹಿಂಗೆಲ್ಲ ನೋಡ್ಕೊತ ಹೋದಾಗ ಮಹಿಳೆಯರು ತಮಗೆ ಸಿಕ್ಕಂತಹ ಕಡಿಮೆ ಅವಕಾಶದಲ್ಲಿಯೇ ತುಂಬ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಆಮೇಲೆ ಇವರು ಇನ್ನೂ ಸಶಕ್ತರಾಗಬೇಕು ಅನ್ನೋದಾದರೆ ನನ್ನ ಪ್ರಕಾರ ಅದನ್ನು ನಾನು ನಾಲ್ಕು ಹಂತದಲ್ಲಿ ವಿಭಾಗನೆ ಮಾಡ್ಕೊಂಡಿದ್ದೀನಿ. ಒಂದು, ಅವಳನ್ನು ಸಶಕ್ತಳಾಗಿ ಮಾಡಬೇಕಂದ್ರೆ ಶೈಕ್ಷಣಿಕವಾಗಿ ಮಾಡಬೇಕು, ರಾಜಕೀಯವಾಗಿ ಮಾಡಬೇಕು, ಆರ್ಥಿಕವಾಗಿ ಮಾಡಬೇಕು ಮತ್ತು ಸಾಮಾಜಿಕವಾಗಿ ಮಾಡಬೇಕು. ಈ ನಾಲ್ಕು ಕ್ಷೇತ್ರಗಳಲ್ಲಿ ಅವಳನ್ನು ಸಶಕ್ತಳನ್ನಾಗಿ ಮಾಡಿದಾಗ ಮಾತ್ರ ಅವಳು ಹೊಸದಾಗಿ ಕಾಣ್ತಾಳೆ. ಈ ನಾಲ್ಕು ಕ್ಷೇತ್ರಗಳಿಗೆ ಮೇನ್ ಆಗಿರ್ತಕ್ಕಂಥದ್ದು ಶಿಕ್ಷಣ ಕ್ಷೇತ್ರ ಅಂತ ನಾನು ಹೇಳ್ತೀನಿ. ಈಗ ಒಬ್ಬ ಮಹಿಳೆ ರಾಜಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕಂದ್ರೆ ಅವಳಿಗೆ ಶೈಕ್ಷಣಿಕವಾಗಿ ಒಂದಿಷ್ಟು ಗೊತ್ತಿರಬೇಕು, ಆರ್ಥಿಕ ಕ್ಷೇತ್ರದಲ್ಲಿ ಅವಳು ಮುಂದುವರಿಬೇಕಂತಂದ್ರೆ ಶೈಕ್ಷಣಿಕವಾಗಿ ಅವ್ರಿಗೆ ಗೊತ್ತಿರಬೇಕು, ಸಾಮಾಜಿಕ ಕ್ಷೇತ್ರದಲ್ಲಿ ಮುಂದುವರಿಬೇಕಂದ್ರೆ ಗೊತ್ತಿರಬೇಕು. ಉದಾಹರಣೆಗೆ ನಮ್ಗೆಲ್ಲರಿಗೂ ನರ್ಮದಾ ಬಚಾವೋ ಆಂದೋಲನ ಗೊತ್ತು, ಅಲ್ಲಿ ಮೇಧಾ ಪಾಟ್ಕರ್ ಅವರು ಒಬ್ಬ ಮಹಿಳೆಯಾಗಿ ಅದರ ನೇತೃತ್ವವನ್ನ ಮಾಡಿದ್ರು. ಅಷ್ಟೇ ಅಲ್ಲ, ಸಾವಿತ್ರಿಬಾಯಿ ಫುಲೆ ಮೊದಲನೇದಾಗಿ ಭಾರತದಲ್ಲಿ ಶಿಕ್ಷಕಿಯಾಗಿ ಕೆಲಸವನ್ನ ಮಾಡಿ ತಮ್ಮದೇ ಆದಂತ ಛಾಪನ್ನು ಮೂಡಿಸಿದ್ದಾರೆ. ಸೊ ಇದೆಲ್ಲದರ ಮೂಲ ಏನಪ್ಪ ಅಂತಂದ್ರೆ ಶಿಕ್ಷಣ. ಸೊ ಮಹಿಳೆಗೆ ಶಿಕ್ಷಣವನ್ನ ನಾವು ಮೂಲವಾಗಿ ಕೊಟ್ಟಾಗ ಅವಳನ್ನು ನಾವು ಹೊಸದಾಗಿ ನೋಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಇದಕ್ಕೆ ಸರ್ಕಾರ ಯೋಜನೆಗಳನ್ನು ಹಾಕೋದ್ರ ಮೂಲಕ ಅಷ್ಟೇ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಅದೊಂದು ದೊಡ್ಡ ತಪ್ಪು ಕಲ್ಪನೆ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದರೆ ಸರ್ಕಾರ ಯಾವ ಯೋಜನೆಗಳನ್ನು ಹಾಕ್ಕೊಳ್ತದೋ ಅದು ಸರ್ಕಾರದ ಮಟ್ಟಿಗೆ ಮಾತ್ರ ಸೀಮಿತವಾಗಿದೆ. ಎಷ್ಟೋ ಜನ ಹೆಣ್ಮಕ್ಳಿಗೆ ಗೊತ್ತಿರಲ್ಲ ಈ ಥರದ್ದೊಂದು ಸ್ಕೀಮ್ ಇದೆ, ಅದನ್ನು ನಾವು ಬಳಸ್ಕೋಬೇಕು ಅಂತ. ಮಿನಿಮಮ್ ಅದನ್ನು ನಾವು ತಿಳ್ಕೊಳ್ಳೋಷ್ಟು ಸಾಮರ್ಥ್ಯ ಹೆಣ್ಮಕ್ಳಿಗೆ ಬರೋ ಥರ ನಾವು ಮಾಡಬೇಕು, ಅಂದಾಗ ಮಾತ್ರ ಅವಳನ್ನು ನಾವು ಸಬಲರನ್ನಾಗಿ ಮಾಡ್ಬೋದು. ಸೊ ಇತ್ತೀಚೆಗೆ ಒಂದು ಮಸೂದೆ ಮಂಡನೆ ಆಯಿತು ಸಂಸತ್ನಲ್ಲಿ, ಮಹಿಳೆಯರ ಮದುವೆ ವಯಸ್ಸನ್ನು 18-21 ವರ್ಷಕ್ಕೆ ಹೆಚ್ಚು ಮಾಡಿದರು. ಯಾಕಂದರೆ ಮೊದಲು 18 ವರ್ಷ ಇದ್ದಾಗ ಅವಳು ಸೆಕೆಂಡ್ ಪಿ ಯು ಸಿ ಎಜುಕೇಷನ್ ಆಗ್ತಿದ್ದಂಗೆ ಅವಳಿಗೆ ಮದುವೆ ಮಾಡಿ ಕಳಿಸ್ಬಿಡ್ತಿದ್ರು. ಈಗ ಅವಳ ಏಜ್ನ 18-21 ಮಾಡಿದಾರಲ್ಲ, ಅದರಿಂದ ಪದವಿವರೆಗೂ ಶಿಕ್ಷಣವನ್ನು ಪಡೆಯೋದಕ್ಕೆ ಅವಕಾಶ ಅಂತಕ್ಕಂಥದ್ದು ಸಿಗುತ್ತೆ. ಇನ್ನು ನಮ್ಮ ಕರ್ನಾಟಕದಲ್ಲಿ ಒಂದು ಯೋಜನೆ ಇದೆ, ಸನ್ಮಾನ್ಯ ಶ್ರೀ ಬಿಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಹೇಳಿ ಜಾರಿಗೆ ತಂದರು. ಈ ಭಾಗ್ಯಲಕ್ಷ್ಮಿ ಯೋಜನೆ ಏನಪ್ಪ ಅಂತಂದರೆ, ಒಂದು ಮಗುವಿಗೆ 1 ಲಕ್ಷ ರೂಪಾಯಿ ಹಣವನ್ನು ಕೊಡ್ತಕ್ಕಂಥದ್ದು. ಯಾವಾಗ ಅಂತಂದರೆ ಅವಳು 18 ವರ್ಷ ದಾಟಿದ ಮೇಲೆ. ಅದ್ರದ್ದೊಂದು ಕಂಡೀಷನ್ ಏನಂದರೆ, ಅವಳಿಗೆ ಆ ಅಮೌಂಟ್ ಬರಬೇಕಪ್ಪ ಅಂತಂದರೆ 10ನೇ ಕ್ಲಾಸ್ವರೆಗೂ ಎಜುಕೇಷನ್ ಕಂಪಲ್ಸರಿ ಆಗಿರಬೇಕು. ಉದ್ದೇಶ ಅವಳನ್ನು ಸಬಲರನ್ನಾಗಿ ಮಾಡೋದಾಗಿತ್ತು, ಅದ್ರ ಹಿಂದೆ ಅವಳಿಗೆ ಶೈಕ್ಷಣಿಕವಾಗಿ ಬೆನ್ನೆಲುಬಾಗ್ತಕ್ಕಂಥ ಕೆಲಸವನ್ನು ಮಾಡೋದು ಆಗಿತ್ತು. ಇನ್ನೊಂದು, ಮಹಿಳೆಯರ ಸಶಕ್ತರನ್ನಾಗಿ ಮಾಡೋದ್ರಲ್ಲಿ ಪ್ರಮುಖ